ಇದು ಆಕಾಶವಾಣಿ ರಾಜ್ಯ ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಶರಣು ಶರಣಾರ್ಥಿಗಳು, ಇಂದಿನ ಕೃಷಿ ರಂಗ ರೈತರಿಗೆ ಕಾರ್ಯಕ್ರಮದಲ್ಲಿ ಅಕಾಲಿಕ ಮಳೆಯ ಸದುಪಯೋಗ ಕುರಿತು ಮಾತುಕತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ವಿಜಿ ಭವರತ್ತಿ ಮತ್ತು ಅಮರೇಶ್ ಹಾಶ್ಯಾಳ, ರೈತರಾದ ರೇವಣ ಸಿದ್ದಪ್ಪ ಅವರು. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿವ್ರಿ. ನಂತರ ಕುಷ್ಟಗಿ ತಾಲೂಕಿನ ಹಾಬಲ್ಕಟ್ಟಿ ಗ್ರಾಮದ ದಾವಲ್ ಸಾಬ್ ಅತ್ತರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುವಿರಿ. ಮೊದಲಿಗೆ ಅಕಾಲಿಕ ಮಳೆಯ ಸದುಪಯೋಗ ಕುರಿತು ಮಾತುಕತೆ. ಅಮರಣ್ಣ, ಅಮರಣ್ಣ. ರಾಮಣ್ಣ ನಮಸ್ಕಾರ. ಅಲ್ಲಪ್ಪ, ಏನು ಗಾಳಿ ಗಡಿಬಿಡಿ ಗಡಿಬಿಡಿ ಒಳಗೆ ಒಟ್ಟು ನೀನು ಕೈಗೂ ಸಿಗಲ್ಲ. ಏನಪ್ಪ ನೀನು ಫೋನ್ ಮಾಡ್ಬೇಕಂದ್ರೆ ಫೋನ್ ಸ್ವಿಚ್ ಆಫ್ ಇರ್ತತ, ಯಾವಾಗಾರ ಫೋನ್ ಹತ್ತಿದ್ರೆ ಕಟ್ಟಕತ್ತಿ, ಚಾರ್ಜ್ ಇಲ್ಲಪ್ಪ, ಕರೆನ್ಸಿ ಇಲ್ಲ ಮಾತಾಡಕಂತಂತಿ. ಅಲ್ಲ, ಇಷ್ಟು ಬಾಳೆ ಮಾಡಕತ್ತೀರಿ ಹಂಗಂದಿಂದು? ಇಲ್ಲ ರಮಣ, ಈಗ ನೀನು ಊರೂರು ತಿರುಗಾಡತ್ತ, ಇಲಾಖೆ ಇಲಾಖೆ ಆಫೀಸ್ ಆಫೀಸ್ ತಿರುಗಾಡತ್ತಿದ್ದಿ. ಒಂದು ಎರಡು ಮೂರು ಸಲ ಮಳೆ ಆಯ್ತು, ಹೊಲ ನೋಡ್ಕೊಂಬರೋಣ ಅಂತ ಹೊಂಟಿದ್ದೆ. ಮತ್ತು ಹಸಿಗಿಸಿ ಆಗೈತಿ, ಏನು ಮಾಡ್ಬೋದು ಅಂತ ಹೊಂಟಿದ್ದೆ. ದಾರ್ಯಾಗ ನೀ ಸಿಕ್ಕಿ ಸ್ವಲ್ಪ ಪಾನಕ ಮಾಡಿಸ್ಬಿಡು, ಮತ್ತು ಮಾತಾಡೋಣ. ಈಗ ನೋಡು ಏನಾಗೈತೆ ಅಂತಂದ್ರೆ, ಈ ಬ್ಯಾಸಗಿ ಒಳಗೆ ಅಕಾಲಿಕ ಮಳೆಗಳು ಬರ್ತವೆ. ಅಕಾಲಿಕ ಮಳೆಗಳಂತಂದ್ರೆ ನೋಡು, ಭಾಳಷ್ಟು ಮಳೆಯಾಗಿ ನೀರೆಲ್ಲ ಹರಿದು ಹಾಕಿರ್ತದೆ. ನೀ ಅಂತೂ ಭಾಳ ಶಾನೆ ಅಲ್ಲಪ್ಪ. ಮಳೆ ನೀರು ಸಂರಕ್ಷಣೆ ಆಗಿ ಏನೇನು ಮಾಡ್ಕೊಂಡೀವಿ ಹೊಲದಾಗ ಸ್ವಲ್ಪ ಹೇಳಿ. ಯಾಕಂದ್ರೆ ಏಪ್ರಿಲ್ ಮೇ ತಿಂಗಳು ಅಂತಂದ್ರೆ ಅಕಾಲಿಕ ಮಳೆಗಳು ಬಂದ್ಬಿಡ್ತವೆ. ಈಗ ರಮಣ್ಣ, ಈಗ ಮಳೆ ಬಂತಲ್ಲ, ಅದು ಸ್ವಲ್ಪ ಭಾಳ ಆಸೆ ಆಗೈತೆ ಅಂತ ಹೇಳಿ ಮನೆಗೆ ಕಿರಿಕಿರಿ ಮಾಡಾಕತ್ತಿದ್ರು. ಹೊಲಗ ಹೋಗಂಗಿಲ್ಲ ನೀನು, ಮನೆಗೆ ಕೂತಿರ್ತಿದ್ದಿ, ಬರೀ ಊರು ಮಂದಿ ಕೂಡ ತಿರುಗಾಡ್ತಿ ಅಂತ ಬ್ಯಾಕತ್ತಿದ್ರು. ಈಗ ನಾನು ಹೋಸ್ಟಲ್ಲೇ, ನಮ್ಮದು ಹಿಂದಿಲ್ ಹೊಲ, ಅದು ಸ್ವಲ್ಪ ತೊಗರಿ ಮಾಡಿದ್ಮೇಲೆ ಹಸಿ ಇತ್ತು, ಮಡಿಕೆ ಹೊಡಿಸಿದ್ದೆ, ಒಂದು ಹನಿ ನೀರು ಬೇರೆ ಹೊಲದಾಗ ಹೋಗಿಲ್ಲ ನೋಡಿ ರಮಣ್ಣ. ಅಲ್ಲ, ಈಗ ನೋಡಿ ಏನು ಮಾಡ್ತಾರೆ ರೈತರು, ಮಡಿಕೆ ಹೊಡಿಸಿ ಅದನ್ನು ಮತ್ತೆ ಹರಿಗೆ ಸಾಪ್ ಮಾಡಿಬಿಡ್ತಾರೆ. ಅದನ್ನು ಮಾಡಿಲ್ಲ, ಅದು ಯಾಕಂತಂದ್ರೆ ಬಿದ್ದ ಮಳೆ ಅಲ್ಲೇ ಇತ್ತು ನೋಡ ನಂದು. ಅಂದರೆ ಹರಿ ಇರ್ಬೇಕಪ್ಪ ಅವು. ಅಂದರೆ ನಾವು ಹೊಲ ಸಾಪ್ ಇರಬಾರ್ದು ಅಂತ. ಸಾಪ್ ಇರಬಾರ್ದು. ಈಗ ಮಡಿಕೆ ನೋಡು, ಬ್ಯಾಸಿಗೊಳಗೆ ನೇಗಿಲ ಹೊಡಿತೀಯಲ್ಲ ಅಥವಾ ಮಡಿಕೆ ಹೊಡಿತೀಯಲ್ಲ ನೀನು, ಅವೇನು ತೆಗ್ಗು ದಿನ್ನಿ ತೆಗ್ಗು ದಿನ್ನಿ ಹರಿ ರಿಜಿಸ್ ಆ್ಯಂಡ್ ಫರ್ ಅಂತ ಹೇಳ್ತಾರೆ ನೋಡು. ಅಂದ್ರೆ ನಾ ಮಾಡಿದ್ ಬೇಸಿತ್ತೇನೆ. ಹಾಂ, ನೀನು ಮಣ್ಣು ಹೋಗುವತ್ತ ನೋಡಿದೆ. ಆದ್ರೆ ಶಾಣೆ, ನೀನು ನೇಗಿಲ ಹೊಡೆದು ಚಲೋ ಟಿಲ್ಲರ್ ಹಾಕಿಬಿಟ್ಟು ಹೆಂಟಿ ಹೆಂಟಿ ಹಿಂದಿಂತಾವ ಎದ್ದಾವ, ಆದ್ರೆ ಏನು ಮಾಡಕ್ ಹೋಗಿಲ್ಲ, ಹಂಗ ಇಟ್ಬಿಟ್ಟಿದ. ನನಗೆ ಬೋಗಲ್ ಆತು, ಯಾಕಂತಂದ್ರೆ ಬ್ಯಾಸಿಗೆಗ ಮಳೆ ಬರಂಗಿಲ್ಲ. ಇದ್ದ ಹಸಿಗೆ ನಾನು ಎರಡನೇ ಬೆಳೆ ಕಟಾವ್ ಆದ್ಮೇಲೆ ಅಥವಾ ಈ ತೊಗರಿ ಬೆಳೆ ಮುಗಿತಲ್ಲ, ಅವಾಗ ನಾನು ಎರಡರ ಮಡಿಕೆ ಹಾಕ್ಸ್ಬಿಟ್ಟು. ನಾನು ಈಗ ಹಂಗೆ ಬಿಟ್ರಪ್ಪ ಅಂತಂದ್ರೆ ಏನಾಗ್ತದೆ, ಮಳೆ ಬರಲಿಲ್ಲ ಅಂತಂದ್ರೆ ಹೊಲ ಗಟ್ಟಿ ಆಗ್ಬಿಡ್ತದೆ. ಈಗ ನೋಡು, ಮಳೆ ನೀರಿನ ಒಂದು ಸಂರಕ್ಷಣೆ ಮಾಡಬೇಕಾಗಿತ್ತಂದ್ರೆ ನಾವು ಬ್ಯಾಸಗಿ ಒಳಗೆ ಈ ಭೂಮಿ ಎಲ್ಲ ಬೆಳೆ ಕಟಾವು ಮಾಡ್ಕೋತೀವ. ಕಟಾವು ಮಾಡ್ಕೊಂಡ ತಕ್ಷಣ ಏನಾಗತ್ತಪ್ಪ, ನಮ್ಮ ರೈತರು ಬಡ ಬಡ ಬಡ ಎಲ್ಲ ಕಟ್ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಒಂದು ಹೊಲದಾಗ ಕಡ್ಡಿ ಕಸ ಇಲ್ಲದಂಗೆ ಎಲ್ಲ ತಂದು ಗೋಡಿ ಹಾಕಿ ಬದುವಿಗೆ ಹಾಕಿ ಎಲ್ಲ ಬೆಂಕಿ ಹಚ್ಚಿ ಇಟ್ಬಿಡ್ತಾರೆ. ಆದ್ರೆ ಮೊನ್ನೆ ನಾನು ಒಂದು ಅಲ್ಲಿ ಒಂದು ಫಂಕ್ಷನ್ ಇತ್ತಪ್ಪ, ಕಾರ್ಯಕ್ರಮ. ಹಾಂ, ಕಾರ್ಯಕ್ರಮ ಇತ್ತು ಎಲ್ಲಿ? ಇಲ್ಲೇ ಯೂನಿವರ್ಸಿಟಿಯಾಗ. ಅಲ್ಲಿ ಹೋದಾಗ ಅವರು ಏನು ಹೇಳಿದ್ರಪ್ಪ ಅಂತಂದ್ರೆ, ನೋಡ್ರಿ ಈಗ ನಿಮ್ಗೆ ಅಕಾಲಿಕ ಮಳೆಗಳು ಬರ್ತಾವ, ಬಂದಾಗ ನೀವೇನು ಮಾಡಬೇಕು, ಇನ್ನೂ ಗಳೆ ಹೊಡೆದಬೇಕಿಂತ ಮುಂಚೆನ ಒಂದೆಳೆ ಇಂಥವೆಲ್ಲ ಹತ್ತಿ ಕಟ್ಟಿಗೆ, ಸೂರ್ಪಾನ ಕಟ್ಟಿಗೆ, ತೊಗರಿ ಕಟ್ಟಿಗೆ ಇರ್ತಾವಲ್ಲ, ಭೂಮಿ ಮೇಲೆ ಹರಡ್ರಿ ಒಂದಿಷ್ಟು ದಿವಸ, ಒಂದು ತಿಂಗಳು ಅಲ್ಲೇ ಹರಡ್ ಬಿಟ್ಬಿಡ್ರಿ, ಬಿಸಿಲಿಗೆಲ್ಲ ಒಣಗ್ತಾವ, ಮಳೆ ಬಂತಂದ್ರೆ ಅಲ್ಲೇ ಎಲ್ಲ ಮೆತ್ತಗೆ ಹಾಕವ, ಆಮೇಲೆ ಟಿಲ್ಲರು ನೀಗ್ಲ ಹೊಡೀರಿ ನೀವು, ಅಲ್ಲೇ ಮಣ್ಣ ಮುಚ್ತಾವ ಅಂತೇಳಿ. ಅಲ್ಲ ರಮಣ, ಈಗ ಆರಿಸಿ ನಾವು ಸುಟ್ಟು ಬಿಡ್ತೀವಿ ಮತ್ತೆ, ಯಾಕಂತಂದ್ರೆ ಮುಂದೆ ಗಳೆ ಹೊಡೆಯಕ್ಕೆ ಮತ್ತೆ ಹರಗಕ್ಕೆ ಅದು ಭಾಳ ತೊಂದರೆ ಆಗತ್ತೆ ಮತ್ತೆ. ಅಲ್ಲ ಅದು ಏನಾಗತ್ತೆ ಗೊತ್ತಾ, ಈಗ ಬ್ಯಾಸಿಗೆ ಒಳಗೆ ಭಾಳ ಬಿಸಿಲು ಇರ್ತಲ್ಲ, 40 ಡಿಗ್ರಿ ಬಿಸಿಲು, ಆ ಬಿಸಿಲಿಗೆ ಹೊಲ ತುಂಬನೇ ತೆಳ್ಳಗೆ ಒಗೆದು ಬಿಟ್ಟಪ್ಪ ಅಂತಂದ್ರೆ ಹಂಗೆ ಬಿಡು ಒಂದು ತಿಂಗಳು ಏನಾಗೋದಿಲ್ಲ ಅವಕ್ಕೆ. ಆಮೇಲೆ ಒಂದು ಮಳೆ ಒಂದು ಎರಡು ಮಳೆ ಅಂತೂ ಬಂದು ನೋಡಪ್ಪ, ಹೋಳಿ ಹುಣ್ಣಿಮೆ ಆದಮೇಲೆ ಮಳೆ ಅಂತೂ ಚಾಲುವಾಗಿಬಿಡ್ತಾವ. ಹಾಂ, ಆಗಟ್ ಆಗಟ್ ಮಳೆ ಹಾಕಿರ್ತಾವ, ಆ ಮಳೆಗೆ ಏನಾಗ್ಬಿಡ್ತತ್ತ, ಬಿಸಿಲು ಮತ್ತು ಮಳೆ ಮೇಲೆ ಮೇಲೆ ಬಿತ್ತಪ್ಪ ಅಂತಂದ್ರೆ ಅದು ಎಲ್ಲ ಅಲ್ಲೇ ಕಟಗಿ ಒಣಗಿ ನೀ ಹೋಗಿ ಹಿಂಗೆ ಹೆಜ್ಜಿಟ್ರೆ ಸಾಕು, ಬುಕ್ಕಣೆ ಆಗ್ಬಿಡ್ತತ್ತ. ಅಂದ್ರೆ ಮತ್ತೆ ಆಮೇಲೆ ಮಳೆ ಬಿದ್ದಮೇಲೆ ಸ್ವಲ್ಪ ಸಣ್ಣ ಸಣ್ಣ ಚೂರು ಆತಾವ, ಚೂರು ಆಗ್ಬಿಡ್ತತ್ತ. ಆಮೇಲೆ ಒಂದು ಮಳೆ ಆತಪ್ಪ ಅಂದ್ರೆ ಮತ್ತೆ ಟಿಲ್ಲರ್ ಹಾಕು ಅಥವಾ ನೇಗಿಲು ಹಾಕು, ಹಾಕಿ ಬಿಟ್ಬಿಡು, ಮತ್ತೆ ಮುಂದೆ ಬಂದಂಥ ಮಳೆ ನೀರು ಎಲ್ಲ ಭೂಮಿ ಒಳಗೆ ಹೋಗತ್ತೆ. ನಮಗೆಲ್ಲಿ ಎಲ್ಲಿ ಕಿರಿಕಿರಪ್ಪ ರಮಣ ಅಂತೇಳಿ ಆರಿಸಿ ಸುಟ್ಟು ಬಿಡ್ತೀವಿ ನಾವು. ನೋಡಪ್ಪ, ಸುಡೋದ್ರಿಂದ ಅದನ್ನು ಮಾಡಬಾರ್ದು. ಇಲ್ಲ ನಿನಗೆ ಏನಾಗಂಗಿಲ್ಲಪ್ಪ, ನಾನು ಹೊಲ ಸ್ವಚ್ಛ ಕಾಣಿಸ್ಬೇಕಂತಂದ್ರೆ ಒಂದು ಕೆಲಸ ಮಾಡಿ ನೀನು. ಏನಪ್ಪ ಅಂತಂದ್ರೆ ಒಂದು ಎಲ್ಲಿ ನೋಡಪ್ಪ ತಗ್ಗು ಪ್ರದೇಶ ಇರ್ತಲ್ಲ, ಹೊಲದಾಗ ಒಂದು ಎಲ್ಲೋ ತಗ್ಗು ಪ್ರದೇಶ ಮಳೆ ನೀರೆಲ್ಲ ಹರ್ಕೊಂಡು ಹೋಗಿರ್ತದೆ ಒಂದು ಕಡೆ. ಹಾಂ, ಇಳಿಜಾರು ಒಂದು ಕಡೆ ಹೋಗಿ ಹೊಲದಿಂದ ನೀನು ಹೊಲಕ್ಕೆ ಬೇರೆ ಹೊಲಕ್ಕೆ ಹೋಗಿರ್ತದೆ, ಆ ಒಂದು ಏನು ತಗ್ಗು ಪ್ರದೇಶ ಇರ್ತಲ್ಲ ಅಲ್ಲಿ ನೀ ಏನು ಮಾಡು, ಒಂದು ಸಣ್ಣದ ತೆಗ್ಗು ಮಾಡ್ಕೊಂಬಿಡಿ, ಇನ್ನೊಂದು ಸ್ವಲ್ಪ ಮಣ್ಣು ತೆಗೆದು ಹಾಕಿ ಬದಿಗಳಿಗೆ ಹಾಕಿ ತೆಗ್ಗು ಮಾಡ್ಕೊ. ಆ ತೆಗ್ನಾಗ ಏನು ಮಾಡ್ಬೇಕು, ಇದೆಲ್ಲ ಕಸ ಕಡ್ಡಿ ಓದು ಒಗಿತಾ ಇರ್ಬೇಕು. ನಮಗೆಲ್ಲಿ ಹೊಲ ಎಲ್ಲಿ ಹಾಳು ಮಾಡೋದು ಮತ್ತೆ ಯಾಕಂತೇಳಿ ಮಾಡ್ಕೊಂಡಿಲ್ಲ ಅಂತಂದ್ರೆ ತೆಗ್ಗೆಲ್ಲಿ ಹೋಗ್ತದೆ, ಇಳಿಜಾರು ಅಲ್ಲಿ ಒಂದು ಒಂದು ಸ್ವಲ್ಪ ಹೊತ್ತು ಒಂದು ತೆಗ್ಗು ಮಾಡ್ಬಿಡೋದು, ಒಂದು ತೆಗ್ಗು ಮಾಡ್ಕೊಂಬಿಡ್ಬೇಕು. ಏನು ಬರ್ತದೆ ನಿಂದು ಹೊಲ ಕಸ ಕಡ್ಡಿ ಏನು ಸುಡುಗಾಡ ಬರಲಿ, ಅದು ಬಂದು ಓದು ಒಗಿ. ಆಮೇಲೆ ಹೊಲದಾಗಂತೂ ಎತ್ತ ಕತ್ತಿ ಅವು ಇವು ಓದಿರ್ತೀಯ, ಹೆಂಡಿ ಬರ್ತತ್ತ, ಅದನ್ನ ಹೆಂಡಿನೂ ಒಂದು ಮ್ಯಾಲ ತೆಳಗೆ ಹೋಗಿ, ಆಮೇಲೆ ಮಳೆ ಹಾಕಿರ್ತತ್ತೆ ಹೆಂಗಿದ್ರು, ಮಳೆ ಆತಪ್ಪ ಅಂದ್ರೆ ಅಲ್ಲೇ ಬಿದ್ದು ಗೊಬ್ಬರ ಕದ ಸುಡ್ತಿ ಯಾಕಂತದ. ನೋಡು, ನಮ್ಮಪ್ಪ ಮಾಡ್ತಿದ್ದ ರಮಣನ ನೆನಪದ, ನಮ್ದೆಲ್ಲ ಜ್ವಾಳದ ದಂಟು ದನಗಳು ಬಿಟ್ಟಿದ್ದು ಅದನ್ನ ತಿಪ್ಪಿಯಾಗಿ ಹಾಕಿ ಹಳದಾಗ ಕೆಸರು ಅಥವಾ ಮಣ್ಣು ಹಳದಾಗ ಎಲ್ಲ ಈಗ ಬೇಸಿಗೆ ಒಣಗಿದ್ಮೇಲೆ ಬಂಡಿಲೇ ಅದ್ರ ಮೇಲೆ ನಾವು ಮಣ್ಣು ಹಾಕ್ತಿದ್ವಿ ಕೊಳಿಲ ಅಂತೇಳಿ. ಹಿಂಗ ಮಾಡ್ಬೇಕಂದ್ಯ? ನೋಡಪ್ಪ, ಅದು ನಮ್ಮ ಹಿರಿಯರೆಲ್ಲ ಮಾಡ್ಯಾರ ಇದನ್ನ, ಆದ್ರೆ ನಾವೀಗಿನ ಅದನ್ನ ಹೊಸದಾಗಿ ಸ್ವಲ್ಪ ಸುಧಾರಿಸಲಾಕತ್ತೀವಿ ಅಷ್ಟೇ. ಹಿರಿಯರು ಹೊಸದು ಯಾವ್ದು ಇಲ್ಲ, ಒಕ್ಕಲ್ತನ ಯಾವಾಗಿಂದ ಬಂದದ, ತಲೆ ತಲೆಮಾರದಿಂದ ಬಂದಂತ ಒಕ್ಕಲ್ತನ ವೈಜ್ಞಾನಿಕವಾಗಿ ನಮ್ಮ ಹಿರಿಯರು ಮಾಡಿದಾರೆ. ಹಾ, ಈಗ ಸಾವಯವ ಕೃಷಿ ಸಾವಯವ ಕೃಷಿ ಅಂತ, ಸಾವಯವ ಕೃಷಿ ಏನು ಹೊಸದನ? ಹೌದೌದು, ಅದು ನಮ್ಮಪ್ಪ ಬಂಡೆಗಟ್ಲೆ ತಂದು ಅದು ಕೆರೆಗಿಂದ ಮೇಲ್ಪದರು ಏನು ಮಣ್ಣಿರ್ತದ ಫಲವತ್ತಂದು, ಏ ತಮ್ಮ ಇದು ಮೇಲ್ಪದರು ಹೊಲಗಿಂದು ಇದು ಫಲವತ್ತದ ಮಣ್ಣು ಅದ್ರ ಮೇಲೆ ಹಾಕಿದ್ರೆ ಕೊಳಿತದ ಅಂತೇಳಿ ನಮ್ಮ ಬೈತಿದ್ದ, ನಾವು ಹಿಂದೆ ಹೋಗ್ತಿದ್ವಿ ಅವಾಗ. ಇನ್ನೊಂದು ನೋಡು, ನಾನು ಈ ಮಳೆ ನೀರಿನ ಸಂರಕ್ಷಣೆ, ಈಗ ವಿಶೇಷವಾಗಿ ಬೇಸಿಗೆಯಲ್ಲಿ ಬೀಳ್ತಕ್ಕಂಥ ಮಳೆ ನೀರಿನ ಸಂರಕ್ಷಣೆಯನ್ನ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ, ಈ ನೋಡು ನಾವೇನು ಮಾಡ್ತೀವಿ, ಬದುನ್ ಸುತ್ತರದು ಗಿಡ ಮರಗಳನ್ನು ಇಡುವುದೇ ಇಲ್ಲ. ಗಿಡ ಮರಗಳನ್ನ ಒಟ್ಟ ಕಡ್ದು ಹಾಕಿಬಿಡ್ತೀವಿ, ಎಲ್ಲ ಕಡ್ದು ನೆರಳಾದ ಹೊಲ ಆಳ್ತದ ಅಂತೇಳಿ. ಅಲ್ಲಪ್ಪ, ಒಂದು 10 ಗಿಡಗಳು ಬದಿನ ಸುತ್ತಾರದ ಇದ್ರೆ ಮಳೆ ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡ್ತಾವ ಅಂತ ಹೇಳಿ ನಿನಗೆ ಗೊತ್ತಿಲ್ಲ. ಮಳೆ ನೀರಿನ ಸಂರಕ್ಷಣೆ ಮಾಡ್ತಾವ ಗಿಡಗಳು ಗಿಡ ಮರಗಳು ಅಂತಂದ್ರೆ, ಬೇರು ಹಸಿ ಹಿಡ್ಕೊಳ್ತದ, ಎಲೆಗಳು ಉದುರ್ತಾವ, ಫಲವತ್ತ ಆಗ್ತದ, ಒಂದು ಅವು ಹಣ್ಣಿನ ಗಿಡಗಳು ಹಾಕಿದ್ರೆ ಬೇಸೇನ? ಈಗ ನೋಡು, ಇನ್ನೊಂದು ಈಗ ರಭಸದಿಂದ ಮಳೆ ಬರ್ತಲ್ಲ, ರಭಸದಿಂದ ಮಳೆ ಬಂದಾಗ ಎಲೆ ಬೀಳ್ತದ, ಫಸ್ಟ್ ಬೀಳುದು ಗಿಡಗಳ ಮೇಲೆ ಬೀಳ್ತದೆ, ಎಲೆ ಮೇಲೆ ಬೀಳ್ತದೆ, ಎಲೆ ಮೇಲೆ ಬಿದ್ದು ಅದ್ರ ಫೋರ್ಸ್ ಏನಾಗತ್ತ ಅಲ್ಲೇ ಕಡಿಮೆ ಬಿಡ್ತದೆ. ಮಳೆ ನೀರಿನ ಫೋರ್ಸ್ ಅಂತೀವಲ್ಲ ನಾವು, ಅದರ ಒತ್ತಡ, ಅದು ಒಂದೆಳೆ ನೆಲದ ಮೇಲೆ ಬಿತ್ತಂದ್ರೆ ನೀರು ಹಂಗೆ ಹರ್ಕೋಂತ ಹೋಗ್ತದೆ, ಆದ್ರೆ ಹರಿದನ್ನ ತಡೀತಕ್ಕಂಥದ್ದು ಗಿಡಗಳು. ಮಳೆ ನೀರನ್ನು ಗಿಡ ಮೇಲೆ ಬಿದ್ದು ನಿಧಾನವಾಗಿ ಬೊಡ್ಡೆ ಮುಖಾಂತರ ಹನಿ ಹನಿಯಾಗಿ ನೆಲಕ್ಕೆ ಬೀಳ್ತವೆ, ಅವಾಗ ಏನಾಗ್ಬಿಡುತ್ತೆ, ಅಲ್ಲೇ ಭೂಮಿ ಅಷ್ಟು ನೀರನ್ನ ಹನಿ ಹನಿಯಾಗಿ ಬೀಳೋದ್ರಿಂದ ಹೀರ್ಕೋತತ್ತ. ಅಂದ್ರೆ ಸವಕಳಿನೂ ಕೂಡ ಆಗಂಗಿಲ್ಲ, ಮಣ್ಣು ಮೇಲ್ಪದ್ರು ಕೊಚ್ಕೊಂಡು ಹೋಗಂಗಿಲ್ಲ, ಮಣ್ಣು ಸವಕಳಿ ಆಗೋದಿಲ್ಲ, ಆಮೇಲೆ ನೀರು ಹರಿದು ಓಡಿ ಹೋಗೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕು ನಾವು, ಬದುವಿನಲ್ಲಿ ಹೊಲ 1-7 ಎಕರೆ ಇತ್ತು, 1-4 ಎಕರೆ ಇತ್ತಪ್ಪ ಅಂದ್ರೆ ಬದುವಿನ ಸುತ್ತಾರದ ಸಣ್ಣ ಪುಟ್ಟ ಗಿಡಗಳಿರ್ಬೇಕು. ಎಂಥ ಗಿಡಗಳಿರ್ಬೇಕಂತಂದ್ರೆ ನಮ್ಗೆ ಉಪಯೋಗ ಹಾಕಿರ್ಬೇಕಾವು. ಏನಪ್ಪ ಈಗ ನುಗ್ಗಿ ಗಿಡ ಇರ್ಬೋದು ಅಥವಾ ಬೇವಿನ ಗಿಡ ಅಂತೂ ನಿನಗೆ ಸರ್ವಕಾಲಿಕ ಉಪಯೋಗ ಅದು ಬೇವಿನ ಗಿಡ. ಬೇವಿನ ಗಿಡ ಮತ್ತು ಬಂಗಾರ ಇದ್ದಂಗೆ ಬಂಗಾರಕ್ಕಿಂತ ಹತ್ತತ್ತ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಏನು ಮಾಡಕತ್ತೀವಿ ನಾವು, ಎಲ್ಲ ಗಿಡಗಳನ್ನ ಕಡಿತೀವಿ, ಹೊಲ ಸ್ವಲ್ಪ ಐತಿ, ನೆರಳಕತ್ತಿ, ಏನು ಬೆಳೆಯಂಗಿಲ್ಲ ಅಂತೇಳಿ ಎಲ್ಲ ಕಡ್ದಾಗ್ಬಿಡ್ತೀವಿ. ಆದ್ರೆ ಅದರ ಉಪಯೋಗ ಎಷ್ಟೈತೆ ಅನ್ನೋದು ನಮ್ಗೆ ಅಷ್ಟು ಇನ್ನೂ ತಿಳ್ಕೊಳಕ್ ನಾವು ಪ್ರಯತ್ನ ಮಾಡ್ತೇವೆ. ಈಗ ನಂದು ಹೊಲದ್ದು ಇಳಿಜಾರು ಐತಲ್ಲ ರಮಣ, ಅಲ್ಲಿ ಒಂದು 4 ಅಳತಿ ತಗೊಂಡು ಒಂದು 5x5 ತೆಗೆದು ಒಂದು ತಿಪ್ಪಿ ಮಾಡಿ ಅದ್ರ ಕಸ ಕಡ್ಡಿ ಹಾಕ್ಬಿಡ್ಲ. ಅಷ್ಟು ಮಾಡ್ಬಿಡ್ ನಾನು, ಭಾಳ ಪುಣ್ಯ ಕಟ್ಟು ಪುಣ್ಯ ಹತ್ತತ್ತು ನೀನು ಮಾಡಿದ್ರೆ. ಅದ ಮೊನ್ನೆ ಅಲ್ಲಿ ಮಸ್ಕಿ ತಾಲೂಕ್ನಾಗ ಒಬ್ಬ ರೈತರು ಚಲೋ ಮಾಡ್ಯಾರ ಅಂತ ಹೇಳಕತ್ತಿದ್ದಲ್ಲ ರಮಣ, ಏನದ ಕತೆ? ಅಲ್ಲ ಹೇಳ್ತಾರಲ್ಲ ಅವರು ಏನು ಮಾಡ್ತಾ ಇದಾರ, ಅವರು ರೇವಣ ಸಿದ್ದಪ್ಪ ಅಂತೇಳಿ ರೈತರು ಮಳೆ ನೀರಿನ ಸಂರಕ್ಷಣೆ ಮಾಡೋದು, ಸಾವಯವ ಕೃಷಿ ಮಾಡೋದು ಒಂದು ಹವ್ಯಾಸ ಅವ್ರದ್ದು. ಎಂಥ ಒಂದು ಹಾಳು ಬಿದ್ದಂಥ ಭೂಮಿಯನ್ನು, ಕರಲು ಭೂಮಿಯನ್ನು ತಗೊಂಡು ಅದ್ರ ಜೊತೆ ಹೋರಾಟ ಮಾಡಿ ಎಲ್ಲ ಸಾವಯವ ಕೃಷಿಯನ್ನು ಮಾಡ್ತಾ ಬೆಳೀತಕ್ಕಂಥ ಏನೂ ಬೆಳಲಾರ್ದಂಥ ಭೂಮಿಯನ್ನು ಒಳ್ಳೆ ರೀತಿಯಿಂದ ಫಲವತ್ತಾಗಿ ಮಾಡ್ಕೊಂಡಾರ ನೋಡು. ಈಗ ರೇವಣ ಸಿದ್ದಪ್ಪ ಅವರು ಅವ್ರ ವಿಚಾರ ಹೇಳ್ತಾರೆ ನೋಡು, ರೇವಣ ಸಿದ್ದಪ್ಪ ಅವರು ಹೇಳ್ತಾರೆ, ಕೇಳ ಮರೇಶಿಗೆ. ಏನು ಹೇಳ್ತಾರೆ ಕೇಳೋಣ. ರೇವಣ ಸಿದ್ದಪ್ಪ ಅವರೇ, ನಿಮ್ಮ ಒಂದು ಮಳೆ ನೀರಿನ ಸಂರಕ್ಷಣೆ ಬಗ್ಗೆ ಏನು ಮಾಡ್ತಾ ಇದ್ದೀರಿ ಕೆಲಸಗಳನ್ನ ಹೇಳಿ ಸ್ವಲ್ಪ. ನಮಸ್ಕಾರ ಸರ್ ಎಲ್ಲರಿಗೂ. ನಾನು ಈಗ ಸುಭಾಷ್ ಪಾಳೇಕರ್ ಪದ್ಧತಿ ಒಳಗೆ ಸರ್ ಕಸ, ಒಣ ಕಸ ಮತ್ತ ಹಸಿ ಕಸ ಮಿಕ್ಸಿಂಗ್ ಮಾಡೋದ್ರಿಂದ ಹಾಗೂ ಗಿಡ ಗಂಟಿಗಳನ್ನ ಬೆಳೆಸೋದ್ರಿಂದ ಏನ್ ನನ್ನ ಹೊಲದಾಗ ಬೇನೆ ಗಿಡಗಳು ಬರ್ತಾವ, ಜಾಲಿ ಗಿಡಗಳು ಬರ್ತಾವ, ಯಾವ್ದು ಕಡೆಯಲ್ಲ ಸರ್ ನಡುಕ ಬಂದು ಅಷ್ಟೇ ನಾನು ವ್ಯವಸ್ಥೆ ನಮ್ಮ ನಾನು ಹೆಚ್ಚಿನ ಗಿಡಗಳು ಅಷ್ಟೇ ಬರ್ತಾವ. ಸುತ್ತ ಬರೀ ಬದಿನಿಂದ ಬನ್ನಿ ಗಿಡ ಐತಿ, ಗೋಂದು ಗಿಡ, ಬೇನೆ ಗಿಡ, ಸೊಗಿಚೆ ಗಿಡ, ಏನೇನು ಬರ್ತಾ ಇದಾವೆ ಎಲ್ಲ ಬಿಡ್ತಾ ಇದ್ದೀನಿ ಸರ್. ಆಮೇಲೆ ಗಾಳಿನ ತಡೆಹಿಡಿ ಅಂತ ಕೆಲಸ ಆಗ್ತೈತಿ ಒಂದು, ಆಮೇಲೆ ನೀರಿಂಗುವಂತ ಸ್ಥಿತಿ ಮಾಡ್ದಾಗ ಒಂದು ಪ್ರತಿ 10 ಎಕರೆಗೆ ಒಂದ್ಸಲ ಒಂದು ಒಬ್ರು ಈ ತರ ಮಾಡಿದ್ರೆ ಓಡುವ ಗಾಳಿಯನ್ನ ನಿಂದ್ರಿಸೋದ್ರಿಂದ ಗಾಳಿಯಲ್ಲಿರ್ತಕ್ಕಂತ ತೇವಾಂಶವನ್ನ ಗಿಡಗಳು ಹೀರಿಕೊಂಡು ಬೆಳೆಯುವಂತ ಸ್ಥಿತಿ ಬರುತ್ತೆ. ಆಮೇಲೆ ಮೋಡಗಳನ್ನ ಓಡಲಾರ್ದಂಗೆ ನಿಂದ್ರಿಸ್ತಕ್ಕಂತ ಒಂದು ಸ್ಥಿತಿ ಗಿಡಗಳು ಗಿಡ ಮರಗಳಿಗಿದೆ ಸರ್. ಹಾಗಾಗಿ ಪ್ರತಿಯೊಬ್ರು ಪ್ರತಿಯೊಬ್ಬರು 10 ಎಕರೆಗೆ ಒಂದ್ಸಲ ಒಂದ್ 20-25 ಗಿಡಗಳನ್ನ ನಾವು ಸುತ್ತ ಬದಿಯಿಂದ ಸುತ್ತ ದೊಡ್ಡ ದೊಡ್ಡ ಗಿಡಗಳು ಬೇನೆ ಮರ ಆಗಿರ್ಬೋದು, ಜಾಲಿಯ ಮರ ಆಗಿರ್ಬೋದು, ಅಥವಾ ನಾವು ಬರ್ತಕ್ಕಂತ ಬೆಟ್ಟದ ನಿಲ್ಲೆ ಆಗಿರ್ಬೋದು, ಅಥವಾ ಈ ಡೊಂಕು ಹುಣಸೆ ಅಂತಾರಲ್ಲ ಆ ಹುಣಸೆ ಆಗಿರ್ಬೋದು, ಅವೆಲ್ಲ ಉಪಯುಕ್ತ ನಮಗೆ ಯಾವ್ದು. ಆಮೇಲೆ ಪರಿಸರ ಅದ್ಭುತವಾಗಿ ರಕ್ಷಣೆ ಆಗ್ತೈತಿ. ನುಗ್ಗೆ ಬೆಳೆಯೋದ್ರಿಂದ ಅರೆನೆಳ್ಳು ಆಗ್ತೈತಿ, ಕೆಳಗಿರ್ತಕ್ಕಂಥ ಕರಿಬು ಆಗಿರ್ಬೋದು, ಲಿಂಬು ಆಗಿರ್ಬೋದು, ಅದಕ್ಕೆ ಅರೆನೆಳ್ಳು ಬಿದ್ದು ಹಾನಿ ಆಗ್ಲಾರ್ದಂಗ ವ್ಯವಸ್ಥೆ ಮಾಡ್ತೈತಿ. ತಾಜೆ ಹೌಸು ಅಥವಾ ಗ್ರೀನ್ ನೆಟ್ಟು ಅದೆಲ್ಲ ಮಾಡಿದ್ರು ಸರ್ ಅದು ಏನು ಅವಶ್ಯಕತೆ ಇಲ್ಲ. ನಾವೇನಂತ ಅಂತರ ಬೆಳೆ 5 ಲೇಯರ್ ಕ್ರಾಪ್ ಅಂತೇಳಿ ಅಂತೀವ್ರಿ, ಆದ್ರೆ ಮಾಡಬಹುದು. ಆಮೇಲೆ ಯಾವುದೇ ಕಸ ಕಡ್ಡಿ ಬೆಳೆಯಲಿ ಕಾಂಗ್ರೆಸ್ ಕೂಡ ನಮ್ಗೆ ಒಳ್ಳೇದೇ, ಅದು ನಾವು ಹಾನಿ ಅನ್ಕಂತ ಯಾವಾಗ ಬೀಜ ಆಗ್ತೈತೆ ಸ್ವಲ್ಪ ಹಾನಿ ಮಾಡ್ತೈತೆ. ಅದು ಬೀಜ ಮೊದಲನ್ನ ನಾವು ಕಿತ್ತಿ ಅಲ್ಲಿ ಮಾಡೋದ್ರಿಂದ ಫುಲ್ ಗೊಬ್ಬರ ಆಗಿ ಪರಿವರ್ತನೆ ಮಾಡಿದಂತ ಮನೆ ವಿಜ್ಞಾನಿಗಳೇ ಅದನ್ನ ಕಂಡುಹಿಡಿದು ವಿಶ್ಲೇಷಣೆ ಮಾಡಿದ್ದಾರೆ. ಈಗ ನೋಡ್ರಿ ರೇವಣ ಸಿದ್ದಪ್ಪ ಅವ್ರಿ, ಗಿಡಗಳು ಮಳೆ ನೀರನ್ನ ಹೇಗೆ ತಡಿತಾವ ಅಂತ ಹೇಳ್ತೀರಿ ನಾವು, ಮಳೆ ನೀರನ್ನ ಹೇಗೆ ತಡಿತಾವ, ಮಳೆ ಬೀಳತಕ್ಕಂತ ಮಳೆ ನೀರನ್ನ ಸಂರಕ್ಷಣೆ ಹೇಗೆ ಮಾಡ್ತಾವ ಅಂತೀರಿ? ಅದು ಏನ್ ಮಾಡ್ತಾರೆ ಸರ್, ಈಗ ಯಾವುದೇ ಒಂದು ಸಸಿ ನಾವು ಮ್ಯಾಲೆ ಬಿದ್ದಿರ್ತಕ್ಕಂತ ಹನಿ ಏನಪ್ಪ ಅಂತಂದ್ರೆ ಅದು ಅದೇ ಕಾಂಡ ಮುಖಾಂತರ ಬೇರಿಗೆ ಹೋಗುತ್ತ. ಆ ಬೇರು ಎಲ್ಲಿವರೆಗೂ ಹೋಗ್ತೈತೋ ಅಲ್ಲಿವರೆಗೆ ಅದು ಪೈಪ್ ತರ ಕೆಲಸ ಮಾಡ್ತೈತ್ರಿ. ಪ್ರತಿಯೊಂದು ಗಿಡದ ಬೇರು ತಾನು ಇದ್ದಂಗ ಅದು ಆ ಭೂಮಿಯೊಳಕ್ಕ ತಗೊಂಡ್ ಹೋಗ್ತೈತಿ. ಎಲ್ಲಿ ತನ ನಮ್ಮ ಹೊಲದಾಗ ಯಾವ ಯಾವ ಗಿಡದ ಬೇರುಗಳು ಎಷ್ಟು ಆಳವಿರೋದು ಅಲ್ಲಿ ತನ ನೀರು ಮುಟ್ಟಂತ ಒಂದು ಸ್ಥಿತಿ ಆಗುತ್ತ. ಅಲ್ಲಿ ತನ ನೀರು ಮುಟ್ಟದಾಗ ಅಂತರ್ಜಲ ಜಾಸ್ತಿ ಆಗುತ್ತೆ, ನಾವು ಬೋರ್ ಹಾಕ ಅವಶ್ಯಕತೆನೆ ಇಲ್ಲ. ಯಾವಾಗ ಒಳಗೋಗಿ ನೀರು ಸ್ಟೋರೇಜ್ ಆಗ್ತೈತ್ರಿ, ಆಮೇಲೆ ನೀರಿರ್ಲಾರ್ದೊಳಗ ಅದೇ ರಂಧ್ರದ ಮುಖಾಂತರ ಅದು ದ್ವಿತೀಯ ಸಂಶ್ಲೇಷಣೆ ಏನಂತರ ಹಾವಿಯಾಗಿ ಮತ್ತೆ ಅದೇ ಬೇರೆ ನೀರು ತಂದು ಬೆಳಿತಕ್ಕಂತ ಒಂದು ಸ್ಥಿತಿ ಆಗ್ತೈತೆ. ನಾವು ಲೇವಲ್ ಮಾಡಿ ಮಡಿಯೊಳಗ ನೀರು ನಿಲ್ಲಿಸೋದ್ರಿಂದ ಆಗ್ಲಿ ಅಥವಾ ಪದೇ ಪದೇ ನೀರು ಕಟ್ಟೋದ್ರಿಂದ ಬೆಳೆಗಳು ಸರಿ ಬರೋದಲ್ಲ, ಆಮೇಲೆ ಚೈತನ್ಯವಾಗಿ ಇರೋದ್ರಿ. ಇದೇ ಉದಾಹರಣೆ ಅಂತಂದ್ರೆ ನನ್ನ ಬಗಲಾಗ ಒಬ್ರು ಲಿಂಬೆ ತೋಟ ಇದಾರೆ, ಒಳ್ಳೆ ಮಸಾರಿ ತೋಟ, ಅದು ದೊಡ್ಡದಾಗಿ ಬೆಳೆದವ. ಆಮೇನಪ್ಪ ಅಂತಂದ್ರೆ ಗಿಡ ಸ್ವಲ್ಪ ಗಾಳಿ ಬಂದ್ರೆ ಉಳಿಕೊಂಡು ಉಳಿಕೊಂಡು ಬಿಡಬೇಕಾಯ್ತು. ಯಾಕಂದ್ರೆ ಪುನೀತ ರಾಸಾಯನಿಕ ಗೊಬ್ಬರ ಮತ್ತೆ ಮೇಲೆ ಮೇಲೆ ನೀರು ಬಿಡೋದು ಆಳವಾಗಿ ನೀರು ಇಳಕ ಚಾನ್ಸಸ್ ಇಲ್ಲ. ನಾನೇನಪ್ಪ ಅಂದ್ರೆ ಗಿಡದ ಬೇರು ಬಡ್ಡಿಯಲ್ಲಿ ಇರ್ತಕ್ಕ ಅಲ್ಲಿ ಭಕ್ತ ಸುತ್ತ ಒಂದು 12 ಗಂಟೆಗೆ ನೆರಳೇನು ಬಿಡುತ್ತ ಅದ್ರ ಅಲ್ಲಿ ನೀರು ಕೊಡ್ತೀನಿ. ಹಂಗ ಕೊಡೋದ್ರಿಂದ ಗಿಡಗಳು ಬೇರುಗಳು ಹಿಗ್ತಾವ, ಆಮೇಲೆ ಆಳವಾಗಿ ಇಳ್ಕೊಂಡು ಗಟ್ಟಿಯಾಗಿ ಒಂದು ಸ್ಥಿತಿ ಇಡ್ಕೊಳ್ಳೋ ಅನ್ನೋ ಸ್ಥಿತಿ ಬರ್ತದ. ನನ್ನೊಳಗೆ ಎಷ್ಟು ಗಾಳಿ ಬಂದ್ರೂ ಒಂದು ಗಿಡ ಜುಮ್ ಅನ್ನೋದಿಲ್ಲ, ಅವರು ಎಂಟು ಸಟ್ಟಿ ಒಂದು ಗಿಡಗಳು ಅಂತ ಎಲ್ಲಿ ಯಾವ ಗಿಡಕ್ಕೆ ಗಿಡ ಗಾಳಿ ಜಾಸ್ತಿ ಬಂದಿರುತ್ತೋ ಆ ಗಿಡ ಉಳಿಕೊಂಡು ಬಿಡುವಂತ ಒಂದು ಸ್ಥಿತಿ ಇರ್ತೈತ್ರಿ. ಹಿಂಗಾಗಿ ನಾವೇನಪ್ಪ ನ್ಯಾಚುರಲ್ ಆಗಿ ಏನ್ ಕಸ ಎಷ್ಟು ಕಸ ಐತಲ್ಲ ಹೆಂಗೈತೆ ಅಂದ್ರೆ ಕಸ ಇರ್ಲಿ ಆ ಗಿಡ ಹೆಂಗೈತೆ ನೋಡಂತ್ರಿ. ಗಿಡ ಬಹಳ ಚಂದ ಇದೆ ನೋಡು, ಕಸ ನೋಡಿ ಎಷ್ಟು ಮುಖ್ಯ ಹಸನ ಮಾಡಿದ ಇನ್ನ ಭಾರಿ ಇರ್ತಾವ. ಇಲ್ಲ ಹಸನ ಮಾಡಲು ಅವಶ್ಯಕತೆ ಇಲ್ಲ, ಎಷ್ಟು ಒಳ್ಳೆ ಕಸ ಇರುತ್ತೆ ಆ ಕಸ ನೀರಿಂಗುವ ಸ್ಥಿತಿಯನ್ನ ಮಾಡ್ದೈತೆ ಅದು ಕೆಲಸ ಮಾಡ. ನಾವೇನು ಪಾತಿ ಮಾಡಿಕೆ ನೀರಿಂದ ಸೇರೋದ್ರಿಂದ ಉಪಯೋಗ ಇರ್ತಾರ. ಹೌದು, ಈಗ ಇನ್ನೊಂದು ವಿಚಾರ ನೋಡಿ, ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ಸಾಕಷ್ಟು ಭೂಮಿ ಒಳಗೆ ಹತ್ತಿ ಕಟ್ಟಿಗೆ ಬಂದಿರ್ತಾವೆ, ತೊಗರಿ ಕಟ್ಟಿಗೆ ಬಂದಿರ್ತಾವೆ, ಸಾಕಷ್ಟು ಕಸ ಕಡ್ಡಿ ಬಂದಿರ್ತದ, ಹೊಲ ಸ್ವಚ್ಛ ಮಾಡಿ ಎಲ್ಲ ಬದಿನಾಗ ಇಟ್ಟು ಬಿಡ್ತಾರೆ. ಆದ್ರೆ ಅದನ್ನ ಹೊಲದ ಮೇಲೆ ಹಾಕೋದ್ರಿಂದ ಯಾವ ರೀತಿ ನೋಡ್ರಿ, ಮಳೆ ಮೇ ಏಪ್ರಿಲ್ ತಿಂಗಳನ್ಯಾಗ ಅಕಾಲಿಕ ಮಳೆಗಳು ಸಾಕಷ್ಟು ಸುರಿತಿರ್ತಾವೆ, ಆ ನೀರೆಲ್ಲ ಹಂಗ ಹರಿದೋಗ್ಬಿಡ್ತೈತಿ. ಈ ಒಂದು ಕಸ ಕಡ್ಡಿಗಳನ್ನ ನೀರು ಸಂರಕ್ಷಣೆ ಒಳಗೆ ಹೆಂಗ್ ಬಳಸಿಕೊಳ್ಳೋದ್ರಿಂದ ಅನುಕೂಲ ಆಗತ್ತಂತಿರ್ತಾವೆ, ಯಾವ ರೀತಿ ಬಳಸ್ಕೋಬೇಕು ಅದನ್ನ? ಅದನ್ನ ಸರ ಯಾವುದೇ ಕಸ ಕಡ್ಡಿ ಇರಲಿ ಕಡ್ಡಿಗಳು ಇರಲಿ ಸರ ಅವನ್ನೇನಪ್ಪ ಅಂತಂದ್ರೆ ಆರ್ಸಿ ನಾವು ಬದಿವಿ ಹಾಕ್ತಾರ ಅಂತ ಅಂತೀರಿ ಸರ್ ನೀವು. ಅಂತ ಬದಿವಿಗೆ ಹಾಕಿರಿಂದ ಬಹಳ ಒಳ್ಳೆ ರೈತರು ಅನ್ಕೋಬೇಕು ಅವ್ರು. ಏನ್ ಒಂದು ಕಸ ಬದು ಇಲ್ಲಿ ನನ್ನೊಂದು ಕೆಳಗ ಸರ್ ತೊಗರಿ ಹೆಂಗ್ ಬಿತ್ತಾರಂದ್ರೆ ಆ ಅಳತಿ ನೀರ್ ಬಿತ್ತಾರೆ, ಬೀಜ ಹಾಕ್ತಾರ, ಸುಮ್ಮನೆ ಹೊಲ ತುಂಬಾ ಕಟ್ಟಿಗೆ ಕಾಣದ ಹೊರತಾಗಿ ಫಲ ಇರೋದಲ್ಲ, ಅದು ಅಂತರ ಎಷ್ಟು ಕಾಪಾಡ್ಕೋಬೇಕು ಅಂಬುದು ಗೊತ್ತಿಲ್ಲ, ಎಲ್ಲ ಸುಮ್ಮನೆ ಬೀಜ ಹಾಕ್ಬಿಡೋದು. ಅದನ್ನೇನಪ್ಪ ಕಾಪ್ ಬಂತು ಬರಲ್ಲ ಅರ್ಧ ಮರ್ಧ ಬಂತಿರಲ್ಲ ಆ ಕಟ್ಟಿಗೆ ಎಲ್ಲ ವಸ್ತು ಮೊನ್ನೆ ಟಿಲ್ಲರ್ ಹೊಡೋದು ಮಡಿ ಕೊಡಂದ್ರೆ ಮಡಿ ಕೊಡೋದಕ್ಕೆ ಟಿಲ್ಲರ್ ಹೊಡೋದು ಎಲ್ಲ ಆರಿಸಿ ಕುಂಪೆ ಸುಡಕಿದ್ರಿ. ಹ್ಮ್ ಸುಡಬಾರಪ್ಪ, ನಾನು ಹೇಳ್ತಾ ಅವ್ರಿಗೆ ವ್ಯವಸ್ಥೆ ನಮ್ದು ಪಾಲಿಂಗ್ ಮಾಡ್ತೀನಿ ನಾವೆಲ್ಲ ಮಾಡಕ್ಕೆ ಎಲ್ಲಿ ಆಗ್ತೈತೆ ಹಂಗಾರ ನಾನು ಹೋಯ್ತೀನಿ ಅಂತ ಹೇಳಿ ನಾನು 8 ಆಳು ಇಟ್ಟು ಕೇಸಿ ನಾನು ಹೊಲ್ದ ಹಾಕ್ಸಿನಿ ರೀ, ಹೊಲ್ದಾಗ ಹಾಕ್ಸಿನಿ. ಅಲ್ಲಿ ಮಾಡ್ತೋ ಮಾರ ಕಟ್ಟಿಗೆ ಹೊಲ ಹೊಲ ಹುಳ ಉಪ್ಪಿಡಿ ಸೇರ್ತಾವ ಅಂತ ಅಂದ್ರಿ. ಹುಳ ಉಪ್ಪಿಡಿ ಇರ್ಬೇಕಪ್ಪ, ಹುಳ ಉಪ್ಪಿಡಿ ಇದ್ದಂಗ ಚೊಲ ನಿನ್ ಗೊತ್ತಿಲ್ಲ, ನಾನು ಹಾಕ್ಸಂತೀನಿ ಹಾಕಿಸಿ ಒಂದ್ ಕಟ್ಟಿಗೆ ನೋಡ್ರಿ. ಏ ಹಂಗಾರ ನೋಡಪ್ಪ ನೀನು ಒಂದ್ ಕಡ್ಡಿ ಬಿಡಲಾರ್ದಂಗ ಹೋಗ್ಬೇಕು, ನೀನು ಮತ್ತೆ ನನಗೆ ಆರ್ಸಕ್ ಹತ್ಬೇಡ ಅಂದ್ರೆ ಇಲ್ಲ ನೀನು ಒಂದ್ ನೀನ್ ಅಂದ ಗುಂಪಿ ಹಾಕಿಟ್ಟು ನಾ ಹೋಯ್ತು ಅಂತೇಳಿ. ಹೊಲ್ದು 5 ಎಕರೆಗಳ ಸರ್, 5 ಎಕರೆ ಹೊಲ್ದಾಗ 8 ಆಳು ಆಗ್ಯಾವ್ರಿ. 800 ರೂಪಾಯಿ ಬೇರೆ 1,000 ರೂಪಾಯಿ ಸರ್, 1,000 ರೂಪಾಯಿ ಹೊಲ ಕಟ್ಟಿ ನಾನು ಎಷ್ಟು ಓದ್ತಂದ್ರೆ ಅದು ಒಂದ್ 10,000 ರೂಪಾಯಿ ಗೊಬ್ಬರ ಆಗುತ್ತೆ. ನೋಡ್ರಿ ಅದು ಸ್ವಲ್ಪ ಕಾಯಿ ನಾನು ಗಿಡದ ಹುಡುಕ ಹಾಕಿನ್ರಿ ಸರ್, ತಂದು ಗಿಡದ ಹುಡುಕ ಹಾಕಿನಿ. ಅದಕ್ಕೆ ಅವಾಗ ಮೂತ್ರ ಮತ್ತೆ ಅದ್ರನ್ನ 7 ಕಟ್ಟಿಗೆ, ಆಮೇಲೆ ಈ ಕಡೆ ಮ್ಯಾಗಡೆ ಹೊಲ್ದಾಗ ಸೂರ್ಯಪಾನ ಕಟ್ಟಿಗ್ರಿ, 6 ಕೆಜಿ ಅವ್ರು ಸುಡ್ತಿದ್ರು. ಸುಡ್ ಬಡ ಅಂತ ನಾನೇ ಮಾಡ್ರಿ, ಒಬ್ಬ ಹೆಣ್ಣು ಮಗಳಿಗೆ ಬಂದಿಡ್ರಿ, ಅವ್ರು ಇದ್ದಿಲ್ಲ ನಾನೇ ನೀ ಕಟ್ಟಿ ಕಟ್ಟಿ ಕೊಟ್ಬಿಡಮ್ಮ ನಾನು ಹೊತ್ತಾಗ್ತೀನಿ ತಿಳಿಸಿ. ಯಪ್ಪ ಅವ್ನ ಯಾಕೆ ಓರ್ದೀವ ಮಾರಿ, ಬರೀ ಇನ್ನ ಮಾಡ್ಕೊಂತ ಹೊಂಟಿನಿ ಅವ್ಳು. ನೋಡಮ್ಮ ಹಂಗ ಮಾಡಿದಕ್ಕೆ ಇವಂಗೆಲ್ಲ ಅಚ್ಚಗ ಬಾಗೈತೆ, ನಿನ್ನ ಹೊಲ್ದ ನೋಡು ಒಂದ್ ಕಡ್ಡ ಕಡ್ಡಿ ಕಸ ಇಲ್ಲ, ಒಂದು ಒಂದ್ ಆಕಳ ಮೇ ಹಾಕಿಲ್ಲ. ನನ್ನ ಹೊಲ್ದಾಗ 10 ಆಕಳ ಮೇಯಷ್ಟು ಕಸ ಬಂದೈತೆ. ಅದ್ ಆಕಳ ಮೇಯ್ದಂಗಲ್ಲ ಸಗಣಿ ಮೂತ್ರ ಬಿದ್ದಂಗಲ್ಲ ನೀರು ಏನಪ್ಪ ಅಂತಂದ್ರ ಭೂಮಿ ಫಲವತ್ತಾಗುತ್ತ. ನೀರ್ ನೋಡ್ರಿ ಸರ್, ಯಾರೊಂದ ನೀರ್ ಬತ್ತಿದ್ರು ನನ್ನ ಹೊಲ್ದ 3 ವರ್ಷ. ಆಮೇಲೆ ಈ ಕಸ ಕಡ್ಡಿಗಳನ್ನ ಹಾಗೆ ಮಾಡೋದು, ಬೇಸಿಗೆಯಲ್ಲಿ ಸುಮ್ಮನೆ ಭೂಮಿ ಮೇಲೆ ಹರಿದ್ಬಿಡ್ಬೇಕು, ಎಲ್ಲ ಭೂಮಿ ಮೇಲೆ ಹೊದಿಕೆಯಾಗಿ ಮಾಡ್ಬಿಡ್ಬೇಕು. ಹೊದಿಕೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗದಲ್ಲ, ಮಳೆ ನೀರು ಇಲ್ಲ ಮಾಡೋದ್ರಿಂದ ಅವ್ರೇನಂತಾರೆ ಬಿತ್ತಕ್ ಅನುಕೂಲ ಆಗದಲ್ಲ, ಬಿತ್ತಕ್ ಅಡ್ಡ ಬರ್ತಾವ್ ಅಂತ ಹೇಳ್ತಾರೆ ನೋಡಿ ಸರ್. ಅದಕ್ಕೆ ಅವ್ರಿಗೆ ಅನುಕೂಲ ಆಗಲ್ಲ ಅಂತಂದ್ರೆ ಬಿತ್ತ ಯಾರಿಗೋರಿ ಹಬ್ಬಳು ಒಂದ್ಸರಿ ಮೂಲೆ ಹಾಕಿಬೇಕು, ಯಾವ್ದೋ ಒಂದು ಮೂಲೆ ತಗ್ಗಿದ್ದೇ ಇರ್ತೈತಿ, ನೀರು ಹರಿದು ಹೋಗಂತಲ್ಲಿ ಹಾಕಿ ಅದಕ್ಕೊಂದ್ ಸ್ವಲ್ಪ ಇಲ್ಲ ಒಂದ್ ಸ್ವಲ್ಪ ಏನಿಲ್ಲ. ಈಗ ದೇಶಗಳು ದೇಶಗಳು ಬೇಕಾದಾಗ ಮಾಡಿ ಒಂದ್ ಅರ್ಧ ಗಂಟೆ ಕೊಟ್ಟನಪ್ಪ ತಗ್ ಮಾಡಿಬಿಡುದು, ಅದ್ರ ಒಯ್ದು ಹಾಕಿಬಿಡೋದು ಹಾಕಿ ಯಾವಾಗ ಒಂದ್ ವರ್ಷ 2 ವರ್ಷ ಬಿಡು ಏನಾಗುತ್ತೆ ಅದನ್ನ ಮತ್ತೆ ಹೊಲಕ್ಕೆ ಅರವಲ್ಲ. ಆರೋಗ್ಯ ನಾವು ಬೆಳ್ಕೋಬೋದ್ರಿ ಈ ತರ ಮಾಡೋದ್ರಿ, ನಮ್ದೇನು ನೋಡ್ರಿ 1 ರೂಪಾಯಿ ಕಟ್ಟಲಿಲ್ಲ. ಇದುವರೆಗಾದ್ರೂ ಗೊಬ್ಬರದ ಅಂಗಡಿಗೆ ಹೋಗಿಲ್ಲ ನಾನು, ಎಣ್ಣೆ ಪುಡಿ ಯೂರಿಯಾ DAP ಪೊಟಾಶ್ ಜಿಂಕ್ ಅದು ಏನಂತಾರ ಅದು ಯಾವ್ದಿಲ್ಲ ಸರ್, ನಾನ್ ಹಂಗೆ ಮಾಡ್ತಾ ಇದೀನಿ. ಒಳ್ಳೆ ಅಲ್ಲ ಒಳ್ಳೆ ಒಳ್ಳೆ ರೀತಿಯಿಂದ ಮಳೆ ನೀರು ಸಂರಕ್ಷಣೆ ಮಾಡ್ತೀರಿ, ಸಾವಯವ ರೀತಿ ಒಳಗ ಕೃಷಿ ಮಾಡಕತ್ತೀರಿ ರೇವಣ ಸಿದ್ದಪ್ಪ ಅವ್ರೆ, ಒಳ್ಳೇದಾಗ್ಲಿ ನಿಮ್ಗೆ ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದ ನಿಮ್ಗೆ. ಧನ್ಯವಾದ ಧನ್ಯವಾದ ಸರ್, ತಮ್ಗೆ ನಮಸ್ಕಾರ ಸರ್. ಈಗ ನೋಡಿ ಇನ್ನೂ ಒಂದ್ ವಿಚಾರ ಏನಂತಂದ್ರ, ಬ್ಯಾಸಿಗೆ ಒಳಗ ನಮ್ಮ ಹಿರಿಯರ್ ಹಿಂದಕ್ಕೊಂದ್ ಕೆಲಸ ಮಾಡ್ತಿರು, ಬ್ಯಾಸಿಗೆ ಒಳಗ ಬಿದ್ದಂತ ಮಳೆ ನೀರು ಭೂಮಿ ಒಳಗೆ ಇಂಗ್ಲಿಕ್ ಏನ್ ಮಾಡ್ತಿದ್ರು, ಅವಾಗ ನೋಡಪ್ಪ ಗುದ್ಲಿ ಇರ್ತಿದ್ದು, ಗುದ್ಲಿ ಅಂತೇಳಿ ನೆಟ್ ಕಡಿ ಗುದ್ಲಿ ಗೊತ್ತಲ್ಲ, ನೆಟ್ ಕಡಿತಿದ್ರು ಮತ್ತೆ 4 ಎತ್ತು 8 ಎತ್ತು ಮಡಿಕಿದ್ವಲ್ಲ. ಅವಾಗ ಏನ್ ಮಾಡ್ತಿರು, ಗುದ್ಲಿ ತಗೊಂಡೋಗಿ ಒಂದ್ 4 ಆಳು ಬಿಟ್ಟು ಹೊಲ್ದಾಗ ಕರಿಕಿ ಜೇಕ ಕಡಿಸೋದಾಯ್ತು. ಅಲ್ಲೆಲ್ಲೆಲ್ಲೆಲ್ಲೆ ಹೊಲ್ದಾಗ ಮಾರಿಗೊಂದು ಗುದ್ಲಿ ಹಾಕಿ ಹೆಂಟಿ ಎಬ್ಬಿಸಿಬಿಡ್ತಿದ್ರು. ಗುದ್ಲಿ ಹಾಕುದು ದೊಡ್ಡ ಹೆಂಟಿ ಎಬ್ಬಿಸೋದು, ಅಲ್ಲೇ ಬಿಟ್ಟು ಬಿಡುದು. ಅಲ್ಲೇ ತೆಗ್ಗು ಹಾಕಿತ್ತು ಹೊಲ ತುಂಬ, ತೆಗ್ಗು ಒಂದ್ ಹೆಂಟಿ, ತೆಗ್ಗು ಹೆಂಟಿ ಹೊಲ ತುಂಬ ಅಲ್ಲಲ್ಲಲ್ಲೇ ಆಗೋದ್ರಿಂದ ಏನಾಕಿತ್ತು, ಮಳೆ ನೀರು ಎಲ್ಲಿ ಬರ್ತಿತ್ತಲ್ಲ ಹರ್ಕೊಂಡ್ ಆ ತೆಗ್ನ್ಯಾಗ ಹೋಗಿತ್ತು, ಅಲ್ಲೇ ಹಿಂಗಿತ್ತು, ಕೊರಕಲಾಗ್ತಿದ್ದಿಲ್ಲ. ಕೊರಕಲಲ್ಲ ಮಳೆ ನೀರು ಹೊರದ್ ಹೋಗಿದ್ದಿಲ್ಲ ಅದು, ಅಲ್ದ ಹೊಲ್ದಾಗ ಇರ್ತಿತ್ತು. ಬಹಳ ಚಲೋ ಐತಿ ನೋಡ್ತಲ್ಲ ನೋಡು, ಏನ್ ಮಾಡುದು ದೊಡ್ಡ ಗುದ್ಲಿ ತಗೊಂಡ್ ಹೋಗಿ ಅಲ್ಲಿ ನಾವು ನೋಡಿದ್ವಿ ಎಲ್ಲಪ್ಪ ಅದ್ನ್ಯಾಕ ಹೆಂಟಿ ಎಬ್ಬಸ್ತಿ ಅಂತ ಕೇಳಿದ್ರ, ಇಲ್ಲಪ್ಪ ಅದು ನಮ್ಮಪ್ಪ ಹೇಳ್ತಿದ್ದ, ಇಲ್ಲ ಮಳೆ ನೀರ್ ಏನಕತ್ತಲ್ಲ ಒಳಗ್ ಹೋಗತ್ತ ಅದಕ್ಕೆ ದೊಡ್ಡ ದೊಡ್ಡ ಇಂಗು ಗುಂಡಿ ಅಂತ ಹೇಳ್ತಾರಲ್ಲ ನಮ್ಮ ವಿಜ್ಞಾನ ಸುಧಾರಿತ ಪದ್ಧತಿ, ಇಂಗು ಗುಂಡಿ ಅಂತ. ಹೌದೌದು, ಇದನ್ನ ನಮ್ಮ ತಾತನವ್ರು ಮಾಡ್ತಿದ್ರು. ಹೊಲ ತುಂಬಾ ಅಲ್ಲೊಂದು ಮಾರಿಗೊಂದು ಮೊಳಕ್ಕೊಂದು ಮಾರಿಗೊಂದು ಮೊಳಕ್ಕೊಂದು ಗುದ್ಲಿ ಹಾಕಿ ಹೊಡೆದು ಹೆಂಟಿ ಎಬ್ಬಿಸಿಬಿಟ್ರ ಮಳೆ ನೀರ್ ಎಲ್ಲ ಹೋಗತ್ತೆ. ಹೌದೌದು, ಅಲ್ಲೇ ಇರ್ತಿತ್ತು. ಅದೇ ನಮ್ಮ ಪದ್ಧತಿಯನ್ನ ನಮ್ಮ ಪುರಾತನವ್ರು ಮಾಡ್ತಿದ್ರು, ಸುಧಾರಿತ ಪದ್ಧತಿಯಲ್ಲಿ ಮಾಡಾಕತ್ತೀವಿ ನಾವು. ಈಗ ನಮಗೇನು ಹೊಲ ಸ್ವಚ್ಛ ಕಾಣಿಸ್ಬೇಕು, ಸಾಫ್ ಕಾಣಿಸ್ಬೇಕು, ಏ ಚಂದ ಇರ್ಬೇಕು, ಚಂದ ನೋಡು, ಚಂದ ನೋಡಬಾರ್ದು. ಹೌದೌದು, ಚಂದ ಅನ್ನೋದು ಅದು ಇಲ್ಲ, ಅದ್ರ ಫಲವತ್ತತೆ ಸತು ಇರ್ಬೇಕು ಹೊಲದಾಗ. ಹೊಲದಲ್ಲಿ ಗಿಡ ಮರಗಳಿರ್ಬೇಕು, ಆಮೇಲೆ ಏನ್ ಮಾಡ್ಬೇಕು, ಬದು ಮಟ್ಟಗಳನ್ನ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು ನಾವು. ಇನ್ನೊಂದ್ ಏನ್ ಮಾಡ್ತೀವಿ ನಾವು, ಬದು ಹಾಕ್ಬಿಡ್ತೀವಿ, ಆದ್ರೆ ನೀರ್ ಹೊರಗೆ ಹೋಗಕ್ ವ್ಯವಸ್ಥೆನೆ ಮಾಡಲ್ಲ. ಹೌದು, ಅದು ದೊಡ್ಡ ಸಮಸ್ಯೆ ಆಗೈತಿ ಅಂದ್ರ ನೀರ್ ನಿಂದ್ರೋದೇ ಇಲ್ಲ ಹೊಲದಾಗ, ನೀರ್ ನಿಂದ್ರಲ್ಲ ಒಡ್ಡ ಕಿತ್ಕೊಂಡ್ ಹೋಗ್ಬಿಡ್ತು. ಹೌದೌದು, ರಮಣ್ಣ ಅನಂತರ ಈಗ ಮಡಿಕೆ ಹೊಡಿಸಿದಲ್ಲ, ಈ ತಿಪ್ಪಿ ಗೊಬ್ಬರ ಒಂದ್ ಐತಿ, ಒಂದು 8 ಟ್ರಿಪ್ಪು, ಅದನ್ನ ಯಾವಾಗ ಹಾಕ್ಲಿ? ತಿಪ್ಪಿ ಗೊಬ್ಬರ ನೋಡು ಬಿತ್ತನೆ ಮಾಡೋಕ್ಕಿಂತ ಮುಂಚೆ 3 ವಾರ ಮುಂಚೆ. ಈಗ ನೋಡಪ್ಪ ನೀನು, ನಮ್ಮಲ್ಲೇ ಮಳೆ ಅಂತೂ ಚಾಲು ಆಗೋದು ಜುಲೈನಾಗ ಚಾಲು ಆಗತ್ತ, ಜೂನ್ ಕೊನೆಯ ವಾರದಾಗ ಬಿತ್ತನೆ ಚಾಲು ಹಾಕೋ ನಮ್ಮಲ್ಲಿ. ಅದಕ್ಕೆ ನೀನು ಜೂನ್ ಮೊದಲನೇ ವಾರದಾಗ ಗೊಬ್ಬರ ಹಾಕಿ. 2 ಮಡಿಕೆ ಹೊಡಿಸ್ಬಿಟ್ಟಿನಿ, ಒಂದು 7 ಟ್ರಿಪ್ ಆಗತ್ತ, ಸ್ವಲ್ಪ ಈ ಸಲ ಎತ್ತಿಗಿತ್ತಿದ್ದು ಎಮ್ಮೆ ಇದ್ವ, ಅದಕ್ಕೆ ಯಾವಾಗ ಹಾಕಿದ್ರು ಉತ್ತಮ. ಆಮೇಲೆ ಇನ್ನೊಂದು ಗೊಬ್ಬರ ಹಾಕಿ ಭೂಮಿ ಮೇಲೆ ಹಂಗೆ ಬಿಡಬೇಡ ಅದನ್ನು. ಮತ್ತೆ ಹೆಂಗೆ ನೀನು ಗೊಬ್ಬರ ಹಾಕಿದ ಕೂಡಲೇ ತೆಳ್ಳಗೆ ಹೋಗೋದು, ಮತ್ತು ಅದನ್ನು ಚಲೋ ಕುಂಟಿ ಗಿಂಟಿ ಹೊಡೆದು ಹರಿಗೆ ಮಣ್ಣಾಗ ಮಿಕ್ಸ್ ಮಾಡಿಬಿಡು. ಅದೇ ಯಾಕಂತಂದ್ರೆ ಮಳೆ ಬಂತಪ್ಪ ಅಂತಂದ್ರೆ ನನ್ನ ಹೊಲದ ಗೊಬ್ಬರ ಇನ್ನೊಬ್ಬರು ಹೊಲಕ್ಕೆ ಹೋಗಬಾರ್ದು ಅಂತ ನನ್ನ ಚಿಂತೆ ಅದು ಅಷ್ಟೆ. ನೋಡು ಏನೇನು ಬದುಗಳ ರಿಪೇರಿ ಮಾಡ್ಕೊಳ್ಳೋದು, ಆಮೇಲೆ ಏನು ಸಣ್ಣ ಸಣ್ಣ ಒಡ್ಡಗಳನ್ನು, ಆಮೇಲೆ ಇನ್ನೊಂದು ಅಂತಂದ್ರೆ ನಾವು ಏನು ಮಾಡ್ತೀವಿ, ಹೊಲ ಉದ್ದ ಕೈತೆ ಅಂತ ಹೇಳ್ಬಿಟ್ಟು ಅಡ್ಡಗಳೇ ಹೊಡೆಯಂಗಿಲ್ಲ, ಇಳಿಜಾರಿರ್ತತ್ತು, ಉದ್ದ ಇಳಿಜಾರಿರ್ತತ್ತ. ಆದ್ರೆ ಏ ಗಳೆ ಆಗಲ್ರಿ, ಸಾಗಲ್ಲ ಸಾಗಲ್ಲ ಅಂತ ಮಾಡ್ತೀವಿ, ಉದ್ದಕ್ಕೆ ಹೊಡೆದು ಬಿಡ್ತೀವಿ, ಆ ನೀರಿನ ಗುಂಟ ಹರಿ ಗುಂಟ ನೀರ್ ಹರ್ಕೊಂಡು ಹೋಗ್ಬಿಡ್ತದೆ. ಅಡ್ಡ ಹೊಡಿಬೇಕಂತಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಯಾವತ್ತು ಬೇಸಾಯ ಮಾಡ್ತಾರೆ. ನೋಡು ಮೊನ್ನೆ ಆತ ರುದ್ರಗೌಡರು ಅವ್ರು ಹಂಗ ಮಾಡಕತ್ತಿದ್ರು ನೋಡು, ಅವ್ರು ಹಿಂಗೆ ಯಾಕೆ ಮಾಡಕತ್ತಾರ ಗೌಡರಿಗೆ ಹಿಂಗೆ ಅಂತ ಹೇಳಿ ಅವ್ರು ಅಡ್ಡ ಮಾಡಕತ್ತಿದ್ರು, ನಾವು ಉದ್ದ ಮಾಡ್ತೀವಿ ನಾವು. ಅವ್ರು ನೋಡಿ ಶಾಣರ ಅದಾರ ಗೌಡರು, ಅದಕ್ಕೆ ನಾವು ಏನು ಮಾಡಬೇಕು, ಭೂಮಿ ಸ್ವಲ್ಪ ಯಾವ ಕಡೆ ಇಳಿಜಾರ್ತತೆ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಗಳೆ ಮಾಡಬೇಕು. ಯಾವುದೇ ಬಿತ್ತನೆ ಮಾಡೋದಿರ್ಬೋದು, ನೇಗಿಲ ಹೊಡೆದಿರ್ಬೋದು, ಹರಗೋದಿರ್ಬೋದು, ಎಲ್ಲ ಬೇಸಾಯ ಕ್ರಮಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡೋದ್ರಿಂದ ನಮಗೆ ಅಲ್ಲಿ ಸಾಕಷ್ಟು ಒಂದು ಲಾಭದ ನೋಡಿ. ಅಂತಂದ್ರೆ ಅದು ಉದ್ದ ಉದ್ದಕ್ಕೆ ಅದು ಹೊಲ ಹೆಂಗೆ ಹೆಂಗೆ ಮಾಡಕ್ ಹೋಗ್ಬಾರ್ದು. ಆಮೇಲೆ ಬ್ಯಾಸಿಗೆಯೊಳಗೆ ಉಳುಮೆ ಮಾಡೋದು, ಬೇಗ ಮಾಗಿ ಉಳುಮೆ ಅಂತೀವಲ್ಲ, ಮಾಗಿ ಉಳುಮೆ ಮಾಡಿ ಹಂಗೆ ನೇಗಿಲ ದೊಡ್ಡ ದೊಡ್ಡ ನೇಗಿಲ ಹೊಡೆದು ಹಂಗೆ ಬಿಡೋದ್ರಿಂದ ನೀ ಏನು ಬೇಕಾದಂಥ ಮಳೆ ಆಗಲಿ. ಹೌದೌದು, ಈಗ ಕೂಲಾಳಗಳು ಕೂಡ ಅದರ ಈಗ ಮಧುಗಳು ಕಸ ಕಡ್ಡಿ ಸ್ವಲ್ಪ ಕ್ಲೀನ್ ಮಾಡೋ ಕೆಲಸ ಈಗ ನಾವು ನಮಗಂತರೂ ಖಾಲಿ ಇಲ್ಲ ರಮಣ, ನಮಗಂತರೂ ಎಲ್ಲ ಐತಿ ಪರಿಸುತ್ತು. ಈಗ ಹೋಗ್ತಿಕ್ ನೋಡು ನೀನು ವ್ಯವಸ್ಥೆ ಮಾಡ್ಕೋ. ಈಗ ಯಾಕಂದ್ರೆ ಮೇ ತಿಂಗಳಿನಾಗ ಒಳ್ಳೊಳ್ಳೆ ಮಳೆ ಹಾಕಿರ್ತಾವ, ನಿನ್ನ ಹೊಲ್ದಾನ ನೀರು ಹರಿದು ವ್ಯವಸ್ಥೆ ಹೋಗ್ಲಾರ್ದಂಗೆ ಮಾಡ್ಕೋ. ಆಮೇಲೆ ಏನು ಮಾಡ್ಬೇಕು, ಭಾಳ ನೀರು ಬರ್ತದಪ್ಪ ಅಂತಂದ್ರೆ ಹೊಲ ಸ್ವಲ್ಪ ಜಾಸ್ತಿ ಹಾದ್ರು ಹೋಗ್ಲಿ, ಒಂದು ಅರ್ಧ ಎಕರೆ ಅರ್ಧ ಎಕರೆನೂ ಹೋಗೋದಿಲ್ಲ ನಿನಗೆ, ಒಂದು ಸಣ್ಣ ಕೃಷಿ ಒಂದು ಹೊಂಡ ಕೃಷಿ ಹೊಂಡ ಮಾಡ್ಕೊಂಡು. ನಮ್ಮ ಸಣ್ಣ ರೈತರಿಗೆ ಅದು ಕೃಷಿ ಹೊಂಡ ಆಗಿತ್ತು, ಒಂದು ಸ್ವಲ್ಪ ತೆಗ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಮಳೆ ಹೋತಂದ್ರೆ ಒಂದೇನಾರ ಒಂದು ಡೀಸೆಲ್ ಪಂಪ್ ಸೆಟ್ ಇಟ್ಕೊಂಡು ಹೋದ್ರಪ್ಪ ಅಂತಂದ್ರೆ ಒಂದು ಒಂದು ಲೈನ್ ಬಿಟ್ಟು ಒಂದು ಲೈನ್ ಅಂತಂದ್ರೆ ಓದ್ ಬೆಳೆ ಕೈಗತ್ತದ. ಈಗ ನೋಡು ನಿನಗೆ ಕೃಷಿ ಹೊಂಡ ಮಾಡ್ಕೊಳಕ್ಕೆ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಅನುಕೂಲ ಮಾಡಿಕೊಡ್ತಾರ. ಹಾಂ, ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಕೂಲಿ ಆಳುಗಳನ್ನು ಕೊಡ್ತಾರೆ. ಎಷ್ಟು ಕೂಲಿ ಆಳುಗಳು ಹತ್ತವ ಅದಕ್ಕೆ ಅಷ್ಟು ನೀನು ಕೂಲಿ ಆಳು ನೀನೇ ಸ್ವಂತ ಮಾಡ್ಕೋಬಹುದು. ಹೌದು, ಜಾಬ್ ಕಾರ್ಡ್ ಇದ್ದವರು ಜಾಬ್ ಕಾರ್ಡ್ ನಿನ್ನ ರೊಕ್ಕ ಬರ್ತದೆ, ರೊಕ್ಕ ಬರ್ತದ. ಒಂದು ಉದ್ಯೋಗ ಖಾತ್ರಿ ಯೋಜನೆ ಐತೆ. ಈಗ ನೋಡಪ್ಪ, ಕೃಷಿ ಹೊಂಡ ಮಾಡಕ್ಕೆ ಒಂದು 50 ಆಳು ಹತ್ತಿತ್ತು ಅಂತ ತಿಳ್ಕೊ, 50 ಆಳು ಬೀಳುವಂಥದ್ದು ನೀನೇ ಮನೆಯವರು ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಆ ದುಡ್ಡು ನಿನಗೆ ಬರ್ತದೆ. ಹೌದು ಹೌದು, ನಿನ್ನ ಹೊಲ್ದಾಗ ನೀ ಕೆಲಸ ಮಾಡಿದಂಗೆ ಆಗತ್ತ, ಕೃಷಿ ಹೊಂಡನೂ ಆದಂಗೆ ಆಗತ್ತ, ಮತ್ತು ದುಡ್ಡು ಬಂದಂಗೆ ಆತ ನಿನಗೆ, ಮಳೆ ನೀರಿನ ಸಂರಕ್ಷಣೆ ಆದಂಗೆ. ಹೌದು, ಕೃಷಿ ಹೊಂಡ ಅದು ಯಾಕಂದ್ರೆ ಪಂಚಾಯತಿಗೆ ಹೋದ್ರೆ ಮಾಹಿತಿ ಕೊಡ್ತಾರೆ, ಅದು ಅದರ ವೆಚ್ಚನೂ ಕೂಡ ನಮಗೆ ಭರಿಸ್ತಾರೆ. ಕೃಷಿ ಹೊಂಡ ಆಮೇಲೆ ಏನಪ್ಪ, ಮತ್ತು ನೀರು ಬಸದು ಹೋಗತ್ತ, ಅದು ಏನು ಮಾಡೋದು ಉಪಯೋಗಿಲ್ಲ ಅಂತಾರಲ್ಲ, ಅವಾಗ ಏನು ಮಾಡಿದ್ರೆ ಈಗ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ತಾಡ್ಪಾಲ್ ಸಿಗ್ತಾವೆ ನಿಮಗೆ. ತಾಡ್ಪಾಲ್ ಸಿಗ್ತಾವೆ. ಹೌದು, 38, 30, 38, 30 ತಾಡ್ಪಾಲ್ ಅದಾವೆ. ಅಂಥವು ಏನಿಲ್ಲ, ತಾಡ್ಪಾಲ್ಗಳನ್ನು ತಳಕ್ಕೆ ಹಾಕಿ ಸ್ವಲ್ಪ ಮ್ಯಾಗ ಒಂದಿಟ್ಟು ಕರಿ ಮಣ್ಣು ಹಾಕಿಬಿಟ್ಟಪ್ಪ ಅಂದ್ರೆ. ಹೌದು, ಮಣ್ಣು ಅದು ನೀರು ಎಲ್ಲಿ ಹೋಗೋದಿಲ್ಲ ನಿನಗೆ, ದನಗಳಿಗೆ ಬರ್ತಾವ, ನಿನಗೆ ಸಿಂಪರಣೆ ಮಾಡಕ್ಕೆ ಬರ್ತದ, ಅಥವಾ ಏನೋ ಎಮರ್ಜೆನ್ಸಿ ಒಳಗೆ ಸಣ್ಣ ಪುಟ್ಟ ಕೆಲಸಕ್ಕೆ ನೀರು ಉಪಯೋಗ ಆಗತ್ತಲ್ಲ. ಉಪಯೋಗ ಆಗತ್ತದ. ರಮಣ, ಈಗ ಕುರಿ ಅದಾವ, ಈಗ ಒಂದು ನಾಲ್ಕು ತಂದಿದ್ದ ಮೊನ್ನೆ ಅವು ಟಗರು, ಈಗೇನು ಹೊರಗೆ ಮೇಯ್ಸಕ್ಕೆ ಬಿಡ್ಲನು, ಈಗ ಸ್ವಲ್ಪ ಚಿಗುರು ಬಂದದ. ಏನಾಗತ್ತೆ, ಮೇಸಾಕ್ ಬಿಡು, ಆದ್ರೆ ಚಿಗುರು ತಿನ್ನೋದ್ರಿಂದನೂ ಅವಕ್ಕೆ ಎಲ್ಲ ಹಟ್ಟಿ ಜಾಡಿಸೋದು ಬರ್ತಾವ, ಆದ್ರೆ ಹುಷಾರಿಂದ ಮಾಡಿಸ್ಬೇಕು, ಭಾಳ ತಿನ್ನಿಸ್ಬಾರ್ದವನ್ನ. ಸಂಚನ ಏನು ಮಾಡಿಬಿಡ್ತಾವು, ಸಂಚನ ಮೇದ್ ಜಾಸ್ತಿ ಮೇದುವಪ್ಪ ಅಂದ್ರೆ ಉಚ್ಕೊಳಕ್ಕೆ ಚಲೋ ಆಗ್ಬಿಡ್ತು. ಉಚ್ಕೊಳಕ್ಕೆ ಚಲೋ ಅಥವಾ ಡಾಕ್ಟ್ರು ಬೇಡ, ಸಾಧ್ಯದಷ್ಟು ಒಣ ಸುಮ್ಮನೆ ಒಂದು 10 ನಿಮಿಷ 15 ನಿಮಿಷ ಅರ್ಧ ತಾಸು ಬಿಟ್ಟು ಒಣ ಪ್ರದೇಶದೊಳಗೆಲ್ಲ ನಮ್ಮ ಮನೆಯಲ್ಲಿನ ಕಾಳುಗಳನ್ನು ಹಾಕೋದು ಅಥವಾ ಹುಲ್ಲುಗಳನ್ನು ತಂದು ಕಟ್ ಮಾಡಿ ಹಾಕೋದು, ಚಿಗುರು ಬಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೆ ನೀನು ಏನು ಮಾಡಬೇಕು, ಈ ಬ್ಯಾಸಿಗೆಯೊಳಗೆ ಆದಷ್ಟು ಹೊಸ ಚಿಗುರನ್ನು ಮೇಯಿಸೋದನ್ನು ಮಳೆ ಬಂದಾಗ ಕುರಿ ಆಡುಗಳಿಗೆ ಕಡಿಮೆ ಮಾಡ್ಕೋಬೇಕು. ಆಮೇಲೆ ನೀನು ಬಿಡಲಾರ್ದ ಈ ಸಲ ಏನು ಮಾಡಬೇಕು, ಮಳೆ ನೀರಿನ ಸಂರಕ್ಷಣೆ ಕಡೆ ಆದ್ಯತೆ ಕೊಡು. ಹೌದು, ಇಲ್ಲ ಯಾಕಂತಂದ್ರೆ ಈ ಬರ್ತಾ ಬರ್ತಾ ಮಳೆ ನೀರಿನ ಪ್ರಮಾಣ ಕಡಿಮೆ ಆಗತ್ತದ. ನೀ ಹೇಳಿದಂಗೆ ಅದು ಆ ದೊಡ್ಡ ಹೊಲಕ್ಕೆ ಸ್ವಲ್ಪ ಅದು ಇಳಿಜಾರಿಗೆ ಒಂಚೂರು ಒಂದು ದೊಡ್ಡ ತೆಗ್ ಮಾಡಿ ಅದು ಊಸು ಕಸ ಕಡ್ಡಿ ಅದ್ರಾಗ ಹಾಕಿ ಈ ಸಲ ಕೊಳಸಿ ಸ್ವಲ್ಪ ಗೊಬ್ಬರ ಮಾಡಮ್. ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತ ಹೇಳಿ ಅಂದ್ರೆ ನೀರಿನಿಂದ ಚಲೋ ಬೆಳೆ, ಪ್ರತಿ ಒಂದು ಹನಿ ನೀರಿನಿಂದ ಉತ್ತಮ ಇಳುವರಿ, ಹೆಚ್ಚಿನ ಇಳುವರಿಯನ್ನ ಪಡಿಬೇಕು. ಒಂದ್ ಹನಿ ನೀರು ಹಾಳಾಗಿ ಹೋಗಬಾರ್ದು, ಪ್ರತಿ ಹನಿ ಹನಿಯನ್ನು ನಾವು ಸಂರಕ್ಷಣೆ ಮಾಡಬೇಕು. ನೀರಿಗೆ ಅಷ್ಟು ಮಹತ್ವ ಇದೆ ಮುಂದಿನ ದಿನಗಳಲ್ಲಿ. ಇನ್ನು ನಿನಗೆ ಈಗ ನಾವೇನೋ ಮಾತಾಡ್ತಾ ಇದ್ದೀವಿ, ಏನೋ ಹೇಳ್ತಾ ಇದ್ದೀವಿ, ನೀರಿನ ಬಗ್ಗೆ ಅಸಡ್ಡೆ ತೋರಿಸ್ತಾ ಇದ್ದೀವಿ ನಾವು. ನೀರು ಮುಂದೆ ಯಾವ ಒಂದು ಮಟ್ಟಕ್ಕೆ ತಲುಪ್ತದೆ ನಮ್ಮದು, ನೀರಿಗೆ ಆಹಾಕಾರ ಹೇಗೆ ಬರ್ತದೆ ನೋಡು. ಮಳೆಯಲ್ಲಿ ನೀರು ಬಂತ ಭೂಮಿಯೊಳಗೆ ಹಿಂಗ್ತಪ್ಪ ಅಂತರ್ಜಲ ಜಾಸ್ತಿ ಆಗತ್ತೆ. ನಿನ್ನ ಹೊಲ್ದಾಗ ಬಾವಿ ಇತ್ತಂದ್ರೆ ಬಾವಿಗೆ ಬಿಟ್ಬಿಡು, ಸೀದಾ ನೀರು ಹೋಗುವಂಗೆ ಮಾಡು. ಬಾವಿ ಒಳಗೆ ಹಾಳು ಬಿದ್ದಂಥ ಬಾವಿ ಇರ್ತಾವ, ತುಂಬ ಸೆಂಟ್ ಹೋಗಿ ನದಿ ಹೋಗಿ ಸುಮ್ಮನೆ ಸಮುದ್ರ ಸೇರೋ ಬದಲು ಅದು ನಮ್ಗೆ ರೀ ಆತಪ್ಪ ಅಂತಂದ್ರೆ ಈಗ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಂಡು ಈಗ ತೆಗ್ ಮಾಡಿಕೊಂಡು ಸ್ವಲ್ಪ ಕೆರೆ ಮಾಡಿಕೊಂಡು ಹೋದ್ರೆ ಪ್ರಧಾನಮಂತ್ರಿಗಳೊಂದು ರೈತರ ಆದಾಯ ಏನು ಹೇಳ್ತಿರಲ್ಲ ನಾನು, ಅದು ರೈತರ ಆದಾಯ ಹೆಚ್ಚಾಗಬೇಕು ಹೆಚ್ಚಾಗಬೇಕು ಅಂತೇಳಿ ಹಿಂಗಾದಾಗ ಆಗ್ತದೆ ಅನುಕೂಲ ಅಂತ ನನ್ನ ವಿಚಾರ. ನೀನು ಅಷ್ಟು ಮಾಡಂಗಾರ ಏನು ಮಾಡೋ, ಈ ಸಲ ಎಲ್ಲ ಕಸ ಕಡ್ಡಿ ಭೂಮಿ ಹೊದಿಕೆ ಹಾಕು, ಆಮೇಲೆ ಇಳಕಲೆ ಅಡ್ಡಾಗಿ ಬೇಸಾಯ ಮಾಡು, ನೇಗಿಲ ಹೊಡೆದು ಬಿಟ್ಬಿಡು ಬ್ಯಾಸಿಗೆ ಒಳಗೆ, ಎಲ್ಲ ಮಳೆ ನೀರಿನ ಸಂರಕ್ಷಣೆ ಆಗಿಬಿಡ್ತದೆ. ಹೌದು, ಇಷ್ಟು ಮಾಡ್ತೀನಿ ಯಾಕಂತಂದ್ರೆ ನೀವು ಹೇಳಿದ ಮಾತುಗಳು ಸತ್ಯದವ, ಮತ್ತು ನಮ್ಮ ಬದುಕಿಗೆ ನಾವು ಏನು ಬೇಕು ಮಾಹಿತಿ ಪಡ್ಕೊಂಡು ತಿಳ್ಕೊಂಡು ಮಾಡಿದರೆ ಅದು ನಮ್ಗೆ ಒಂದು 4 ರೊಕ್ಕ ಉಳಿತಾವ, ಅದು ಭಾಳ ನಮ್ಗೆ ಅನುಕೂಲ ಆಗುತ್ತೆ ರಮಣ. ಚಲೋ ಮಾಹಿತಿ ಹೇಳಿದ್ ನೋಡು. ಇನ್ನು ಬೀಜ ತೊಗೊಳಗೂ ಅಷ್ಟೇ ಜಾಗೃತಿ ಇರು, ಚಲೋ ಬೀಜ ಚಲೋ ಕಂಪ್ನಿ ಬೀಜಗಳು, ಆಮೇಲೆ ಇಲಾಖೆ ಅಧಿಕಾರಿಗಳು ಸಂಪರ್ಕ ಮಾಡಿ ಎಲ್ಲಿ ಸಿಗ್ತಾವ ಏನಿಲ್ಲ ವಿಚಾರ ಮಾಡಿ ಒಳ್ಳೆ ಬೀಜ ತೊಗೊಂಡು ಬಿತ್ತನೆಗೆ ಹೋಗ್ಬೇಕು. ಹಂಗೆ ಗಡಿಬಿಡಿ ಮಾಡ್ಕೊಂಡು ಏನೋ ಮಾಡ್ಕೋಬೇಡ, ಹೋದರ್ಸ ಎಲ್ಲ ಪ್ಯಾಕೆಟ್ ಸೂರ್ಯಪಾನ ತಂದು ಬಿತ್ತಿ ನಾಟ್ಲಿಲ್ಲಪ್ಪ ಅಂತ ಇಲ್ಲ ಇಲ್ಲ, ನಾನು ಈ ಕುಲ್ಲ ಬೀಜ ತಗೊಳ್ಳೋದು ಬಿಟ್ಬಿಡ್ತೀನಿ, ಮತ್ತು ನೀ ಹೇಳಿದಂಗೆ ನಾನು ಖರೀದಿ ಮಾಡಿದ್ದಕ್ಕೆ ಆ ಪ್ಯಾಕೆಟ್ ಮೇಲೆ ಊಸುವುದನ್ನು ಬೆಳೆ ಕಟಾವಾಗತ್ತೆ, ನಾನು ರಸೀದಿ ಮಾತ್ರ ನಾನು ಹೆಂಗೆ ಇಟ್ಕೊಂಡಿನಿ ಹಂಗೆ ಮನೆಗೆ. ಆಯ್ತು ತಡಿ ಹಂಗಾರ, ಇಲ್ಲಿ ಪಾನಕ ಅತ್ತ ಬಂದು ತಗೋ ಪಾನಕ ತಗ ಕುಡಿದು ಆರಾಮ ಹೋಗು, ಗಡಿಬಿಡಿ ಮಾಡ್ಕೋಬೇಡ. ಚಲೋ ಮಾಡಲಕ್ಕ ಪಾನಕ ಬರ್ತೀನಿ ರಮಣ, ಚಲೋ ಮಾಹಿತಿ ಕೊಟ್ಟು ಮಳೆ ನೀರು ಹೇಳಿದ ಮಾಡೋಣ. ನಮಸ್ಕಾರ, ಬರ್ತೀನಿ. ಆಯ್ತಪ್ಪ ಬಾ, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಕಾಲಿಕ ಮಳೆಯ ಸದುಪಯೋಗ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಮಾತುಕತೆಯಲ್ಲಿ ಭಾಗವಹಿಸಿದರು ಡಾಕ್ಟರ್ ವಿಜಿ ಬಾಲತಿ ಮತ್ತು ಅಮರೇಶ್ ಆಶಾಳ ಹಾಗೂ ರೈತರಾದ ರೇವಣ ಸಿದ್ದಪ್ಪ. ಈಗ ಕೇಳಿ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳು ಕಳಿಸಿರುವ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಟ್ಕೊಳ್ಳುವುದು ಉತ್ತಮ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು. ಮುಖ್ಯವಾಗಿ ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮಿಕ್ಯುನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯುಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಿಥಿಯಾನ್ 50 EC ದ್ರಾವಣವನ್ನು ಬೆರೆಸಿ ಪ್ರತಿ ಬಲೆಗೆ 100 ಮಿಲಿ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಗಟ್ಟಲು 20 PPM ಅಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮೇಯಲು ಬಿಡಬೇಕು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಹಾಗೂ ಗಾಯದ ನಿರ್ವಹಣೆಯೂ ಕೂಡ ಸುಲಭ ಆಗಿರುತ್ತದೆ. ಬೇಸಿಗೆಯಲ್ಲಿ ಎಮ್ಮೆಗಳಲ್ಲಿ ಮೂಕ ಬೆದೆಯೂ ಸಾಮಾನ್ಯವಾಗಿದ್ದು, ಇದರಿಂದ ಹೊರಬಂದು ಬೆದೆಯ ಲಕ್ಷಣಗಳನ್ನು ತೋರ್ಪಡಿಸಲು ಕೊಟ್ಟಿಗೆಯಲ್ಲಿ ತಂಪು ವಾತಾವರಣ ಕಲ್ಪಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೆರೆ ಮತ್ತು ಹೊಂಡೆಗಳಲ್ಲಿ ಎಮ್ಮೆಗಳನ್ನು ಈಜಾಡಲು ಬಿಡಬೇಕು. ಇನ್ನು ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ಕ್ರಮವಾಗಿ ಸಮಯಕ್ಕೆ ಸರಿಯಾಗಿ ಬೆದೆ ಬರಲು ಇದು ಸಹಾಯವಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನು ಅಥವಾ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಹಾಬಲ್ಕಟ್ಟಿ ಗ್ರಾಮದ ದವಲ್ಸಾಬ್ ಅತ್ತರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. ನಿನ್ನಿಂದ ನಾವು ಯಪ್ಪ ರೈತ ಯಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ. ಅನ್ನ ಸಂಗ್ರಹ ಇಲ್ಲದಕ್ಕ ನಮ್ಮ ಜನ ಸಾಯ್ತಿವಪ್ಪ, ಅನ್ನ ಸಂಗ್ರಹ ಇಲ್ಲದಕ್ಕ ನಮ್ಮ ಜನ ಸಾಯ್ತಿವಪ್ಪ. ನನ್ನ ಮಾತಿಗೆ ಮುನ್ನ ಪಾಲಿಸಿ ಹೇಳುವೆ ನಿನಗಪ್ಪ, ನಾವು ಹೇಳುವೆ ನಿನಗಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ. ಅನ್ಯ ರಾಷ್ಟ್ರಕ್ಕೆ ಹೋಗಿ ಅನ್ನ ಬೇಡುದು ಇನ್ಮೇಲೆ ಸಾಕಪ್ಪ, ಹೋಗಿ ಅನ್ನ ಬೇಡುದು ಇನ್ಮೇಲೆ ಸಾಕಪ್ಪ. ನಿನ್ನ ರಾಷ್ಟ್ರಗಳು ಬೇಕಾದ ಬೆಳಿತೈತೆ, ಬೇಕಾದ ಬಿತ್ತಪ್ಪ, ನೀನು ಬೇಕಾದ ಬಿತ್ತಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ. ಇರ್ವಿ 80 ಕೋಟಿ ಜೀವ ರಾಶಿಗೆಲ್ಲ ನಿನ್ನ ಉಪಕಾರಪ್ಪ, ಇರ್ವಿ 80 ಕೋಟಿ ಜೀವ ರಾಶಿಗೆಲ್ಲ ನಿನ್ನ ಉಪಕಾರಪ್ಪ. ಆ ಸರ್ವರ ಸಲುವ ಕಾರ ಬಿದ್ದೈತಿ, ಆ ಸರ್ವರ ಸಲುವ ಭಾರ ಬಿದ್ದೈತಿ, ಕಡಗಿನ ಕಾಲಪ್ಪ ಇದು, ಕಡಗಿನ ಕಾಲಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ. ಹಣ್ಣು ಹಂಪಲ ಕೊಟ್ಟು ಹಾಲು ಹೈನ ಕೊಟ್ಟು ಬೆಣ್ಣೆ ತಿನ್ನಿಸವಪ್ಪ, ಹಣ್ಣು ಹಂಪಲ ಕೊಟ್ಟು ಹಾಲು ಹೈನ ಕೊಟ್ಟು ಬೆಣ್ಣೆ ತಿನ್ನಿಸವಪ್ಪ. ಸಣ್ಣನ ಚಾವಿಗೆ ಚಿನ್ನಿ ಸಕ್ಕರಿ, ಆ ಸಣ್ಣನ ಚಾವಿಗೆ ಚಿನ್ನಿ ಸಕ್ಕರಿ, ಎನಿಯೋಗಿ ಕೊಡುವಪ್ಪ ನೀನು ಪುಣ್ಯವಂತನ. ಭಾರತ ಸರ್ಕಾರ ಸಾರಿ ಹೇಳ್ತೈತೆ ನಿನ್ನ ದಸಿಂದಪ್ಪ, ಭಾರತ ಸರ್ಕಾರ ಸಾರಿ ಹೇಳ್ತೈತೆ ನಿನ್ನ ದಸಿಂದಪ್ಪ. ಅನುಮಾನ ಇಲ್ಲದ ಬೇಕಾದ ತಾಯ ಬೇಡ ನನ್ನಪ್ಪ, ಕೇಳು ಬೇಡ ನನ್ನಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ, ರೈತಪ್ಪ ಕೇಳು ಯಪ್ಪ, ನಿನ್ನಿಂದ ನಾವು ಯಪ್ಪ, ನಿನ್ನಿಂದ ನಾವು ಯಪ್ಪ, ರೈತಪ್ಪ ಕೇಳು ಯಪ್ಪ. ಸುಧಾರಿಸಿದ ಬೀಜ ತಂದು ಬಿತ್ತು ಅದು ಹೆಂಗ ಬೆಳೆಯೋದಿಲ್ಲಪ್ಪಾ,